ಹಕ್ಕಿಗಳ ಕಲರವ, ಶುದ್ಧ ಪರಿಸರ, ಶುದ್ಧ ಗಾಳಿ, ನಿಷ್ಕಪಟ ಮನಸ್ಸು ಹಳ್ಳಿ ಜೀವನದ ಉಸಿರು. ಹತ್ತಾರು ಮಾತಲ್ಲಿ ಮುತ್ತಂತೆ ಈ ಮಾತು, ಕಿವಿಗೊಟ್ಟು ಕೇಳಿದರೆ ಒಳ್ಳೆದುಂಟು ಬಾಳಲ್ಲಿ. ಹಳ್ಳಿಯ ನೋಟ ಮಸುಕಾಗದಿರಲಿ, ದೇಶದ ಜೀವಾಳ ಮರೆಯಾಗದಿರಲಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕಂಪನಾಂಕ 102.1 MHz. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. योजना में सरकार देगी बराबर का योगदान. सभी किसान भाई बहन इस योजना के लाभ के लिए जनसभा केंद्र में जाएं और अपना निःशुल्क नामांकन कराएं. प्रधानमंत्री किसान मानधन योजना, अन्नदाता के परिश्रम को संबल, पेंशन से सुरक्षित उनका घर. कृषि एवं किसान कल्याण मंत्रालय, भारत सरकार द्वारा जनहित में जारी. ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಜೈವಿಕ ಪದ್ದತಿಯಲ್ಲಿ ರೋಗಗಳ ನಿರ್ವಹಣೆ ಕುರಿತು ಡಾ ಎಸ್ಟಿ ಎಂಜೀರಪ್ಪ ಅವರೊಡನೆ ಸಂದರ್ಶನ. ನಂತರ ಹವಾಮಾನ ವರದಿ, ಹವಾಮಾನಾಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆಯನ್ನ. ಹಾಗಾದರೆ ಮೊದಲಿಗೆ ಕೇಳೋಣ ಜೈವಿಕ ಪದ್ದತಿಯಲ್ಲಿ ರೋಗಗಳ ನಿರ್ವಹಣೆ ಕುರಿತು ಡಾ ಎಸ್ಟಿ ಎಂಜೀರಪ್ಪ ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾ ವಿಜಿ ಬಾವಲತ್ತಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಬೆಳೆಗಳಲ್ಲಿ ಜೈವಿಕವಾಗಿ ರೋಗ ಹತೋಟಿಗಳನ್ನು ಹೇಗೆ ಮಾಡಬಹುದು, ಜೈವಿಕ ಪದ್ಧತಿಗಳನ್ನು ಅನುಸರಿಸಿ ರೋಗ ಹತೋಟಿಯನ್ನು ಮಾಡೋದ್ರಿಂದ ಏನೆಲ್ಲ ಲಾಭಗಳಾಗುತ್ತವೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಸ್ಯ ರೋಗ ತಜ್ಞರು ಮತ್ತು ಪ್ರಾಧ್ಯಾಪಕರು ಮುಖ್ಯಸ್ಥರು ಆದಂಥ ಡಾಕ್ಟರ್ ಎಸ್ ಟಿ ಎಂಜರಪ್ಪ ಅವರು ನಮ್ಮೊಂದಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋಂತ. ನಮಸ್ಕಾರ ಡಾಕ್ಟರ್ ಎಂಜರಪ್ಪ ಅವರೇ. ನಮಸ್ಕಾರ. ಇತ್ತೀಚೆಗೆ ಸಾಕಷ್ಟು ರೋಗನಾಶಗಳನ್ನ, ಕೀಟನಾಶಗಳನ್ನ ರೈತರು ರೋಗ ನಿರ್ವಹಣೆಗೆ ಬಳಸ್ತಾ ಇದ್ದಾರೆ. ಅತಿಯಾದ ರೋಗನಾಶಗಳನ್ನ ಬಳಸೋದ್ರಿಂದ ಯಾವ ರೀತಿ ನಮ್ಮ ಬೆಳೆಗಳ ಮೇಲೆ ಇರಬಹುದು, ಪರಿಸರದ ಮೇಲೆ ಇರಬಹುದು, ಮಣ್ಣಿನ ಮೇಲೆ ಇರಬಹುದು, ಯಾವ ರೀತಿ ಒಂದು ರಾಸಾಯನಿಕ ರೋಗನಾಶಗಳ ಬಳಕೆ ಕೆಟ್ಟ ಪರಿಣಾಮ ಆಗ್ತದೆ ಅಂತ ಹೇಳ್ತಿರ್ತಾವೆ? ಮುಖ್ಯವಾಗಿ ತಾವೀಗಾಗಲೇ ಹೇಳಿದಂಗೆ ಕೆಟ್ಟ ಪರಿಣಾಮ ಅಂದ್ರೆ ವಾತಾವರಣ ಪೂರ್ತಿ ಕಲುಷಿತವಾಗುತ್ತೆ. ನಮ್ಮ ಮಣ್ಣಿಗೂ ಕೂಡ ಇವತ್ತಿನ ದಿವಸ ರಾಸಾಯನಿಕಗಳನ್ನ ಬಹಳಷ್ಟು ರೈತ ಬಾಂಧವರು ಬಳಸ್ತಾ ಇದ್ದಾರೆ. ಮಣ್ಣಿಗೆ ಅವು ಯಾವುದೇ ಶಿಫಾರಸು ಇಲ್ಲ ಮಣ್ಣಿಗೆ ಬಳಸ್ಬೇಕಂತ ಹೇಳಿ. ಇವತ್ತಿನ ದಿವಸ ಒಂದಲ್ಲ ಒಂದು ರೀತಿಯಿಂದನ ರಾಸಾಯನಿಕಗಳನ್ನ ಪ್ರತಿ ಸಾರಿ ಅವನ್ನು ಬಳಸೋದ್ರಿಂದನ ವಾತಾವರಣದಲ್ಲಿರ್ತಕ್ಕಂತ ನೀರಾಯ್ತು ಗಾಳಿಯಾಯ್ತು ಮತ್ತು ಆಹಾರ ಕೂಡ ಕಲಬೆರಕೆ ಆಗಿಬಿಟ್ಟು ಪೂರ್ತಿ ವಾತಾವರಣ ಕಲುಷಿತವಾಗುತ್ತೆ. ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರನೆ. ಇನ್ನು ಮುಂದುವರೆದು ಈ ರಾಸಾಯನಿಕ ಕೀಟನಾಶಕಗಳ ಬಳಕೆಯಿಂದನ ಇತ್ತೀಚೆಗೆ ರೋಗಗಳು ಕೂಡ ಹತೋಟಿ ಆಗ್ತಾ ಇಲ್ಲ. ತಮಗೊಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಒಂದು ದಿವಸ ಮುಖ್ಯವಾಗಿ ಒಂದು ಬೂಜಿ ರೋಗ ಅಂತ ಒಂದು ರೋಗ ಬರುತ್ತೆ. ಬೂಜಿ ರೋಗ ಡೌನಿ ಮಿಲ್ಡಿಯೋ ಅಂತ ಇಂಗ್ಲಿಷ್ ಕರಿತೀವಿ. ಈ ಬೂಜಿ ರೋಗ ದ್ರಾಕ್ಷಿ ಬೆಳಿಗ್ಗೆ ಬರುತ್ತೆ, ಜೋಳದ ಬೆಳಿಗ್ಗೆ ಬರುತ್ತೆ, ಸೂರ್ಯಕಾಂತಿ ಬೆಳಿಗ್ಗೆ ಬರುತ್ತೆ. ಇದಕ್ಕೆ ಮೆಟ್ಲಾಕ್ಸಿಲ್ ಅಂತಕ್ಕಂತ ಒಂದು ಔಷಧ ಶಿಫಾರಸಿತ್ತು. ರೋಗನಾಶಕ ಮೆಟ್ಲಾಕ್ಸಿಲ್ ಅಂತ. ಇದನ್ನು ಪದೇ ಪದೇ ಬರೀ ಮೆಟ್ಲಾಕ್ಸಿಲ್ ಅನ್ನೇ ಬಳಸ್ಕೊಂತ ಹೋದಂಗಲ್ಲ ಅವುಗಳಲ್ಲಿಯೂ ಕೂಡ ಒಂದು ರೋಗ ನಿರೋಧಕ ಶಕ್ತಿ ಬಂದ್ಬಿಡುತ್ತೆ. ಆದ್ರಿಂದ ರೋಗಗಳು ಬಹಳಷ್ಟು ಹತೋಟಿ ಆಗಲ್ಲ. ಎಷ್ಟೇ ಒಂದು ಪ್ರಮಾಣದಲ್ಲಿ ನಾವು ರೋಗನಾಶಕಗಳನ್ನು ಬಳಸಿದ್ರು ಕೂಡ ಇವತ್ತಿನ ದಿವಸ ಹತೋಟಿ ಆಗಲ್ಲ ಅಂತಕ್ಕಂಥದ್ದು ರೈತರ ಒಂದು ಅನಿಸಿಕೆ. ಹಾಗೂ ನಾವು ಕೂಡ ನೋಡಿದೀವಿ. ಸಾಮಾನ್ಯವಾಗಿ ಒಂದೇ ಒಂದು ಶಿಲೀಂದ್ರನಾಶಕ ಅಥವಾ ಪ್ರತಿ ಸಾರಿ ಒಂದೇ ಶಿಲೀಂದ್ರನಾಶಕ ಅಥವಾ ಒಂದೇ ಕೀಟನಾಶಕನ ಬಳಸಿದ್ರು ಕೂಡ ಇವತ್ತಿನ ದಿವಸ ರೋಗಗಳು ಸಂಪೂರ್ಣವಾಗಿ ಹತೋಟಿ ಆಗಲ್ಲ. ಎರಡನೇ ವಿಷಯ, ಇವತ್ತಿನ ದಿನ ಮಾರುಕಟ್ಟೆಯಲ್ಲಿ ರೋಗನಾಶಕಗಳ ಒಂದು ರೇಟ್ ಅಥವಾ ಬೆಲೆ ಕೂಡ ತುಂಬಾ ಹೆಚ್ಚಾಗ್ತಾ ಇದೆ. ಬಹಳಷ್ಟು ರೈತರಿಗೆ ಇದನ್ನು ತೊಂದರೆ ಕೂಡ ಆಗ್ತಾ ಇದೆ. ಬಹಳಷ್ಟು ಖರ್ಚು ಬರ್ತದೆ. ರೋಗನು ಕೂಡ ಸಂಪೂರ್ಣವಾಗಿ ಹತೋಟಿ ಆಗ್ತಾ ಇಲ್ಲ. ಆಮೇಲೆ ಅದರಿಂದ ರೋಗಗಳು ಜಾಸ್ತಿ ಆಗ್ತಾ ಹೊರತು ಕಡಿಮೆ ಆಗ್ತಾ ಇಲ್ಲ. ಈಗ ಇದಕ್ಕೆ ಪರ್ಯಾಯವಾಗಿ ಜೈವಿಕ ಹತೋಟಿ ವಿಧಾನಗಳು, ಜೈವಿಕ ರೋಗ ಹತೋಟಿ ವಿಧಾನಗಳಂತೆಲ್ಲ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ರೈತರಿಗೆ. ಏನಿವು ಜೈವಿಕ ರೋಗ ಹತೋಟಿ ವಿಧಾನಗಳು, ಏನೇನು ಬರ್ತವೆ? ಇವನ್ನು ಸ್ವಾಭಾವಿಕ ಶತ್ರು ಅಥವಾ ಪರಿಸರ ಮಿತ್ರ ಕೀಟ ಅಥವಾ ಕೆಲವೊಂದು ಸೂಕ್ಷ್ಮ ಜೀವಿಗಳನ್ನು ಬಳಸಿಕೊಂಡು ರೋಗಾಣುಗಳ ಸಂಖ್ಯೆ ಅಥವಾ ರೋಗವನ್ನು ಉಂಟು ಮಾಡತಕ್ಕಂಥ ಒಂದು ಸಾಮರ್ಥ್ಯವನ್ನು ಕಡಿಮೆ ಮಾಡತಕ್ಕಂಥ ಒಂದು ವಿಧಾನಕ್ಕೆ ಜೈವಿಕ ಹತೋಟಿ ಅಂತ ಕರೀತಾರೆ. ಸ್ವಾಭಾವಿಕ ಶತ್ರು ಅಥವಾ ಪರಿಸರ ಮಿತ್ರ ಕೀಟಗಳು ಅಥವಾ ಕೆಲವೊಂದು ಸೂಕ್ಷ್ಮ ಜೀವಿಗಳು ಅವುಗಳನ್ನು ಬಳಸ್ಕೊಂಡ್ಬಿಟ್ಟು ರೋಗಾಣುಗಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು, ಇಲ್ಲ ರೋಗವನ್ನು ಉಂಟು ಮಾಡತಕ್ಕಂಥ ಸಾಮರ್ಥ್ಯವನ್ನು ಕಡಿಮೆ ಮಾಡತಕ್ಕಂಥ ಈ ವಿಧಾನ ಏನಿದೆಯಲ್ಲ ಇದಕ್ಕೆ ನಾವು ಜೈವಿಕ ರೋಗ ಹತೋಟಿ ಅಂತ ಕರಿತೀವಿ. ಇನ್ನು ಮುಖ್ಯವಾಗಿ ರೈತರ ಭಾಷೆಯಲ್ಲ ಹೇಳಬೇಕಂತ ಹೇಳಿದ್ರೆ ಕೆಲವೊಂದು ಸೂಕ್ಷ್ಮ ಜೀವಿಗಳು ಈ ಒಂದು ಭೂಮಿಯಲ್ಲಿ ಇರ್ತವೆ. ವಾತಾವರಣದಲ್ಲೂ ಕೂಡ ಕೆಲವು ಸೂಕ್ಷ್ಮ ಜೀವಿಗಳು ಇರ್ತವೆ. ನಮ್ಮ ರೋಗಾಣುಗಳು ಕೂಡ ಸೂಕ್ಷ್ಮ ಜೀವಿಗಳು, ಅದಕ್ಕೆ ವಿರುದ್ಧವಾಗಿ ಕೆಲಸ ಮಾಡತಕ್ಕಂಥ ಅವುಗಳನ್ನು ಸಂಹಾರ ಮಾಡತಕ್ಕಂಥ ಅವುಗಳನ್ನು ಕೊಲ್ತಕ್ಕಂಥ ಕೆಲವೊಂದು ಮಿತ್ರ ಕೀಟಗಳು ಅಥವಾ ಮಿತ್ರ ಸೂಕ್ಷ್ಮ ಜೀವಿಗಳು ಕೂಡ ಭೂಮಿಯಲ್ಲಿ ಮತ್ತು ವಾತಾವರಣದಲ್ಲಿ ಇದಾವೆ. ಅವುಗಳನ್ನು ನಾವು ಉಪಯೋಗ ಮಾಡಿಕೊಂಡು ಮುಖ್ಯವಾಗಿ ಅವನ್ನು ಉಳಿಸಿ ಬೆಳೆಸಿ ಒಂದು ಜೈವಿಕ ಕೀಟನಾಶಕಗಳನ್ನು ತಯಾರು ಮಾಡಿ ರೈತರಿಗೆ ವಿತರಿಸತಕ್ಕಂಥ ಒಂದು ವಿಧಾನ ಕೂಡ ಜೈವಿಕ ಹತೋಟಿ ಅಂತಲೂ ಕೂಡ ನಾವು ಕರಿತೀವಿ. ಈಗ ಹೇಳಿ ಏನೇನು ಬರ್ತಾವೆ ಇದರಲ್ಲಿ? ವಿಶೇಷವಾಗಿ ರೋಗ ನಿರ್ವಹಣೆಯಲ್ಲಿ ಬಹಳಷ್ಟು ಈ ಭಾಗದಲ್ಲಿ ಬರೋದು ಮೆಣಸಿನಕಾಯಿ ಪ್ರಮುಖವಾದಂಥ ಬೆಳೆ, ಆಮೇಲೆ ತೊಗರಿ ಬರುತ್ತೆ, ಭತ್ತದ ಬೆಳೆ ಇದೆ, ನಂತರ ಸೂರ್ಯಕಾಂತಿ ಶೇಂಗಾ ಬೆಳೆಗಳು ಪ್ರಮುಖವಾದಂಥ ಬೆಳೆಗಳು. ಇಲ್ಲಿ ಈ ಒಂದು ಜೈವಿಕ ವಿಧಾನಗಳನ್ನು ಪ್ರಮುಖವಾದಂಥ ರೋಗಗಳಿಗೆ ಏನೇನು ರೈತರು ಉಪಯೋಗ ಮಾಡ್ಕೋಬಹುದು ಅಂತ? ಸರ್ವೇಸಾಮಾನ್ಯವಾಗಿ ಈ ಜೈವಿಕ ರೋಗ ನಾಶಕಗಳು ಕೆಲಸ ಮಾಡತಕ್ಕಂಥದ್ದೇನೆ ಭೂಮಿಯಿಂದ ಬರ್ತಕ್ಕಂಥ ಒಂದು ರೋಗಾಣುಗಳಿಗೆ ಮತ್ತು ಭೂಮಿಯಲ್ಲಿ ವಾಸವಾಗಿರ್ತಕ್ಕಂಥ ಒಂದು ರೋಗಾಣುಗಳಿಗೆ. ಸಾಮಾನ್ಯವಾಗಿ ಈಗ ಕೆಲವೊಂದು ರೋಗಾಣುಗಳು ಮಣ್ಣಿನಲ್ಲಿರ್ತವೆ. ಸರ್ವೇಸಾಮಾನ್ಯವಾಗಿ ನಾವು ಅವಕ್ಕೆ ಸೊರಗು ರೋಗ, ಬಾಡು ರೋಗ ಅಂತ ಕರಿತೀವಿ. ಸೊರಗು ರೋಗ ಅಥವಾ ಬುಡಕೊಳೆ ರೋಗ ಅಥವಾ ರೋಗ ಅಂತ ಏನ್ ಕರಿತೀವಲ್ಲ, ಇವೆಲ್ಲ ಮಣ್ಣಿನಲ್ಲಿ ವಾಸ ಮಾಡತಕ್ಕಂಥ ಕೆಲವೊಂದು ಸೂಕ್ಷ್ಮ ಜೀವಿಗಳಿಂದ ಬರ್ತಕ್ಕಂಥ ಒಂದು ರೋಗಗಳು. ಇವುಗಳನ್ನು ಹತೋಟಿ ಮಾಡಲಿಕ್ಕೆ ನಾವು ಈ ಒಂದು ಜೈವಿಕ ಜೀವಿಗಳನ್ನು ಬಳಸ್ತೀವಿ. ಇದರಲ್ಲಿ ಮುಖ್ಯವಾಗಿ ಸುಡಮನಸ್ಸು ಮತ್ತು ಟ್ರೈಕೋಡರ್ಮಾ ಅಂತಕ್ಕಂಥ ಎರಡು ಶಿಲೀಂಧ್ರ ಮತ್ತು ಅಣುಜೀವಿ. ಸುಡಮನಸ್ ಅಂದ್ರೆ ಅಣುಜೀವಿ ಅದು, ಮತ್ತೆ ಟ್ರೈಕೋಡರ್ಮಾ ಅಂದ್ರೆ ಶಿಲೀಂಧ್ರ. ಇವೆರಡನ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಂಡು ಮಣ್ಣಿನಲ್ಲಿ ಪ್ರಸಾರವಾಗ್ತಕ್ಕಂಥ ರೋಗಗಳನ್ನ ಮತ್ತು ರೋಗಾಣುಗಳನ್ನು ನಾವು ಹತೋಟಿ ಮಾಡಬಹುದು. ಸುಡಮನಸ್ಸು ಟ್ರೈಕೋಡರ್ಮಾ ಇದಾವಲ್ಲ, ಹೇಗೆ ಇದನ್ನ ಮಣ್ಣಿಗೆ ಹಾಕುದ ಮುಖಾಂತರ ಹತೋಟಿ ಮಾಡಬಹುದು ಅಂತೀರೋ, ಅಥವಾ ಹೇಗೆ ಇದನ್ನ ಬೆಳೆಗಳಿಗೆ ಸಿಂಪರಣೆ ಮಾಡೋದ್ರ ಮುಖಾಂತರ ಮಾಡಬಹುದಾ, ಅಥವಾ ಬೀಜಕ್ಕೆ ಉಪಚಾರ ಮಾಡೋದ್ರ ಮುಖಾಂತರ ಮಾಡಬಹುದು ಅಂತೀರಾ? ಹೇಗೆ ಇದನ್ನ ಹೇಗೆ ಬಳಸಬಹುದು? ಇದು ಬಳಸಕ್ಕಂಥ ವಿಧಾನ ಎಲ್ಲಾ ವಿಧಾನಗಳಲ್ಲೂ ಕೂಡ ನಾವು ಇದನ್ನ ಬಳಸಬಹುದು. ಈಗ ನೋಡಿ, ಮೆಣಸಿನಕಾಯಿಯಲ್ಲಿ ಮುಖ್ಯವಾಗಿ ನಮಗೆ ಬೇರುಕೊಳೆ ರೋಗ ಅಂತ ಬರುತ್ತೆ, ಅಥವಾ ಹತ್ತಿಯಲ್ಲಿ ಬೇರುಕೊಳೆ ರೋಗ ಬರುತ್ತೆ, ಆಮೇಲೆ ತೊಗರಿಯಲ್ಲಿ ಸಿಡಿ ರೋಗ ಅಂತ ಕೂಡ ಕರಿತೀವಿ. ಇವೆಲ್ಲವುಗಳು ಕೂಡ ನಾವು ಮುಖ್ಯವಾಗಿ ಈ ಒಂದು ಜೈವಿಕ ಕೀಟನಾಶಕಗಳು ಟ್ರೈಕೋಡರ್ಮಾ ಅಂತಕ್ಕಂಥ ಒಂದು ಶಿಲೀಂಧ್ರನಾಶಕವನ್ನ ಮುಖ್ಯವಾಗಿ ನಾವು ಅದಕ್ಕೆ ಅದ್ರ ಪರಿಸರ ಅಂತ ಹೇಳಿದ್ರೆ ಇದು ಒಂದು ನಮ್ಮ ಸಾವಯವ ಗೊಬ್ಬರದಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ಮೊದಲ ನಾವು ಸಾವಯವ ಗೊಬ್ಬರದಲ್ಲಿ ಬೆಳೆಸಿ ಆದ ನಂತರ ಅದು ಬೆಳೆದ ನಂತರ ಅದನ್ನ ಮಣ್ಣಿನಲ್ಲಿ ಎರಚಬಹುದು. ಟ್ರೈಕೋಡರ್ಮಾ ಶಿಲೀಂಧ್ರನಾಶಕವನ್ನು, ಅದಲ್ಲದೇ ಈ ಟ್ರೈಕೋಡರ್ಮಾ ಶಿಲೀಂಧ್ರನಾಶಕವನ್ನು ಬೀಜೋಪಚಾರ ಕೂಡ ಮಾಡಲಿಕ್ಕೆ ಸೂಕ್ತವಾದಂತಹ ಒಂದು ಜೈವಿಕ ಕೀಟನಾಶಕ ಇದು. ಟ್ರೈಕೋಡರ್ಮಾ ಬಹಳಷ್ಟು ತುಟ್ಟಿ ಇರುತ್ತೆ ರೈತರಿಗೆ, ಬಹಳ ಕಡಿಮೆ ರೇಟಲ್ಲಿ ಸಿಗ್ತದೆ. ಸುಮಾರು ಇದನ್ನು 250 ರೂಪಾಯಿ ಒಂದು ಕೆಜಿ ಆಗಿ ನಾವು ನಮ್ಮ ಒಂದು ಇದರಲ್ಲಿ ಮಾರಾಟ ಮಾಡ್ತಾ ಇದೀವಿ. ಕೀಟನಾಶಕ ವಿಭಾಗದಲ್ಲಿ ನಾವು ಇದನ್ನ ಮಾರಾಟ ಮಾಡ್ತಾ ಇದೀವಿ, ನಾವೇ ತಯಾರು ಕೂಡ ಮಾಡ್ತೀವಿ ಇದನ್ನ. ಇವು ಮಣ್ಣಲ್ಲೇ ಸಿಗ್ತಕ್ಕಂಥದ್ದನ್ನ ನಾವು ಪ್ರಯೋಗಾಲಯಗಳಲ್ಲಿ ಬೆಳೆಸಿ ಮತ್ತು ಮಣ್ಣಿಗೆ ಸೇರಿಸ್ತಕ್ಕಂಥದ್ದು. ಇವು ಎಲ್ಲಿ ಸಾವಯವ ಗೊಬ್ಬರ ಇರುತ್ತಲ್ಲ, ಎಲ್ಲಿ ಎರೆಗೊಬ್ಬರ ಹಾಕ್ತಿವಲ್ಲ, ಎಲ್ಲಿ ಸಾವಯವ ವಸ್ತು ಇರ್ತವಲ್ಲ, ಅಂತ ಒಂದು ಭೂಮಿಯಲ್ಲಿ ಚೆನ್ನಾಗಿ ಬೆಳೀತವೆ. ಅದಕ್ಕೋಸ್ಕರ ಇವನ್ನ ನಾವು ಮಣ್ಣಿಗೆ ಕೂಡ ಎರಚಬಹುದು, ಮಣ್ಣಿನ ಜೊತೆಗೆ ಮಿಶ್ರ ಮಾಡಿ ಕೂಡ ಅಥವಾ ಸಾವಯವ ಗೊಬ್ಬರದಲ್ಲಿ ಮಿಶ್ರ ಮಾಡಿ ಮಣ್ಣಿಗೂ ಹಾಕ್ಬೋದು. ಆ ನಂತರ ಬೀಜೋಪಚಾರವಾಗಿ ನಾವು ಇವನ್ನ ಬಳಕೆ ಮಾಡ್ಕೋಬಹುದು. ಇನ್ನು ಸೂಡಾಮನಸ್ ಅಂತಂದ್ರೆ ಇದು ಎಲ್ಲಕ್ಕೂ ಬರುತ್ತೆ, ಮಣ್ಣಿಗೆ ಹಾಕ್ಲಿಕ್ಕೂ ಬರ್ತದೆ ಸಾವಯವ ಗೊಬ್ಬರ ಜೊತೆಗೆ, ಬೀಜೋಪಚಾರಕ್ಕೂ ಬರ್ತದೆ, ಮತ್ತು ನಾವು ಇದನ್ನು ಸಿಂಪರಣೆ ಕೂಡ ಉಪಯೋಗ ಮಾಡ್ಕೋಬಹುದು. ಸಾಮಾನ್ಯ ಸಿಂಪರಣೆಗೆ ಅಂತ ಈ ಎಲೆ ಮೇಲೆ ಕಾಯಿ ಮೇಲೆ ಬರ್ತಕ್ಕಂಥ ಕೆಲವೊಂದು ರೋಗಗಳಿಗೆಲ್ಲನೂ ಕೂಡ ನಾವು ಈ ಸುಡಮನಸ ಜೈವಿಕ ಶಿಲೀಂದ್ರನಾಶಕವನ್ನು ಸಿಂಪರಣೆ ಮೂಲಕ ಕೂಡ ಕೊಡಬಹುದು. ಜೊತೆಗೆ ಇದು ಕೂಡ ಬೀಜೋಪಚಾರ ಮಾಡಬಹುದು, ಅಥವಾ ಇವನು ಸಾವಯವ ಗೊಬ್ಬರದಲ್ಲಿ ಕಲಿಸಿಬಿಟ್ಟು ಮಣ್ಣಲ್ಲಿ ಕೂಡ ಇದನ್ನು ಹಾಕ್ಬಹುದು. ಇಲ್ಲಿ ನಮ್ಮ ರೈತರು ಇನ್ನೊಂದು ಪ್ರಮುಖವಾದದ್ದು ಬೂದಿ ರೋಗ ಅಂತೇಳಿ. ಬೂದಿ ರೋಗ ಮೆಣಸಿನಕಾಯಿಯಲ್ಲಿ ಬಹಳಷ್ಟು ಬರ್ತಾ ಇರುತ್ತೆ, ಕೆಲವೊಂದು ತರಕಾರಿಗಳಲ್ಲಿ ಬೂದಿ ರೋಗ ಬರುತ್ತೆ. ಇದನ್ನ ಬಹಳಷ್ಟು ರಾಸಾಯನಿಕ ರೋಗನಾಶಕಗಳನ್ನು ಉಪಯೋಗ ಮಾಡಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಇದಕ್ಕೆ ಪರ್ಯಾಯವಾಗಿ ಜೈವಿಕ ವಿಧಾನಗಳು ಏನಿದಾವ ಅಂತೀರಿ ಬೂದಿ ರೋಗಕ್ಕೆ? ಇದು ಬೂದಿ ರೋಗಕ್ಕೆ ಇನ್ನೂ ಅಷ್ಟೊಂದು ಪ್ರಚಾರ ಇರತಕ್ಕಂಥ ಜೈವಿಕ ಕೀಟನಾಶಕಗಳು ಬಂದಿಲ್ಲ. ಇದಕ್ಕೆ ಅಮೈಲೋಫ್ಯಾಸಿಯನ್ಸ್ ಲಿಕ್ವಿಫ್ಯಾಸಿಯನ್ಸ್ ಅಂತ ಇನ್ನೊಂದು ಹೊಸ ಔಷಧ ಬಂದಿದೆ ಆಕ್ಚುಲಿ ಇತ್ತೀಚೆಗೆ, ಅದನ್ನು ಕೂಡ ಇವರು ಬಳಕೆ ಮಾಡ್ಕೋಬಹುದು. ಇನ್ನು ಇದಕ್ಕೆ ನಾವು ಡೆವಲಪ್ ಮಾಡ್ತಾ ಇದೀವಿ ಬೂದಿ ರೋಗಕ್ಕೆ ಸೂಕ್ತವಾದಂತಹ ಒಂದು ಜೈವಿಕ ಕೀಟನಾಶಕವನ್ನು. ವಿಶೇಷವಾಗಿ ಮತ್ತೆ ಬೇರೆ ಏನಾದರೂ ಸಸ್ಯಗಳಿಂದ ಉತ್ಪತ್ತಿ ಮಾಡಿದಂತಹ ರೋಗ ಹತೋಟಿ ಮಾಡತಕ್ಕಂಥ ಏನಾದರೂ ಈಗ ಕೀಟನಾಶಕಗಳನ್ನ ಕಷಾಯಗಳನ್ನ ಬಳಸ್ತಾ ಇರ್ತಾರೆ, ಅದೇ ರೀತಿ ಸಸ್ಯದಿಂದ ಎಕ್ಸ್ಟ್ರಾಕ್ಟ್ ಮಾಡಿದಂತ ಏನಾದರೂ ರೋಗನಾಶಕಗಳನ್ನ ಬಳಸಿ ರೋಗವಾಗಿ ವೈರಸ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತು, ನಂಜಾಣು ಅಂತೇಳಿ. ಆ ನಂಜಾಣು ರೋಗಗಳನ್ನ ನಾವು ಹತೋಟಿ ಮಾಡ್ಲಿಕ್ಕೆ ಇವತ್ತಿನ ದಿವಸ ಜೋಳದ ಎಲೆ ಕಷಾಯವನ್ನ ಸಿಂಪರಣೆ ಮಾಡಬಹುದು. ಅದಕ್ಕೆ ಒಂದು ಆಂಟಿ ವೈರಲ್ ಪ್ರಿನ್ಸಿಪಲ್ಸ್ ಅಂತೇಳಿ ಆ ಒಂದು ನಂಜಾಣದಿರ್ತಕ್ಕಂಥ ಒಂದು ನ್ಯೂಕ್ಲಿಯಕ್ ಆಸಿಡ್ ಅನ್ನು ಅದು ಸಂಹಾರ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನು ಆ ಒಂದು ಜೋಳದ ಕಷಾಯವನ್ನು ಸಿಂಪರಣೆ ಮಾಡಿ ನಾವು ಹತೋಟಿ ಮಾಡ್ಬೋದು. ಇನ್ನು ತಮ್ಗೆ ಗೊತ್ತಿದ್ದಂಗೆ ಈಗ ಬೇವಿನ ಕೀಟನಾಶಕ, ಬೇವಿನ ಕೀಟನಾಶಕ ಕೂಡ ಬಹಳಷ್ಟು ಪ್ರಚಾರ ಇದೆ. ಇದ್ರ ಬಗ್ಗೆನೂ ಕೂಡ ಇದರಲ್ಲಿ ಏನಾದರೂ ರೋಗನಾಶಕದ ಅಂಶ ಇದೆಯೋ ಇಲ್ಲೋ ಅಂತೇಳಿ ಸಂಶೋಧನೆ ಕೂಡ ಒಂದು ದಿವಸ ನಡೆದಿದೆ. ಈಗ ಭತ್ತದ ಬೆಳೆಯಲ್ಲಿ ಏನಾದರೂ ಜೈವಿಕ ವಿಧಾನಗಳು, ಭತ್ತದ ಬೆಳೆಯಲ್ಲಿ ಖಂಡಿತವಾಗಿ ಜೈವಿಕ ವಿಧಾನ ಮಾಡಬಹುದು. ಸಾಮಾನ್ಯವಾಗಿ ಇದಕ್ಕೆ ಸುಡಮನ ಫ್ಲೋರೋಸನ್ಸ್ ಅಂತಕ್ಕಂಥ ಒಂದು ಔಷಧಿಯನ್ನು ಜೈವಿಕ ಶಿಲೀಂದ್ರನಾಶಕ ಬಳಕೆ ಮಾಡಿಕೊಂಡು ನಾವು ರೋಗ ಹತೋಟಿ ಮಾಡಬಹುದು. ಇನ್ನು ಮುಖ್ಯವಾಗಿ ಜೈವಿಕ ರೋಗ ಹತೋಟಿಯಲ್ಲಿ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಅಂದರೆ ರಾಸಾಯನಿಕಗಳ ಸಿಂಪರಣೆಗೆ ಮುಂಚೆ ನಾವು ಜೈವಿಕ ಕೀಟನಾಶಕ ಸಿಂಪರಣೆ ಮಾಡಬೇಕಾಗುತ್ತೆ. ಇನ್ನು ಭತ್ತದ ಬೆಳೆಯಲ್ಲಿ ತಮ್ಗೆ ಗೊತ್ತಿರುವ ಹಾಗೆ ಬೆಂಕಿ ರೋಗ ಬರುತ್ತೆ, ಎಲೆ ಕವಚ ಕೊಳೆ ರೋಗ ಬರುತ್ತೆ, ದುಂಡಾಣು ಮಚ್ಚೆ ರೋಗ ಬರುತ್ತೆ. ಎಲ್ಲಾ ರೋಗಗಳಿಗೂ ಸುಡಮನ ಫ್ಲೋರೋಸನ್ಸ್ ಅಂತಕ್ಕಂಥ ಒಂದು ಜೈವಿಕ ಶಿಲೀಂದ್ರನಾಶಕವನ್ನ ಬೀಜೋಪಚಾರದ ಮೂಲಕ ಈ ಭತ್ತವನ್ನು ನಾಟಿ ಮಾಡೋದಕ್ಕಿಂತ ಸಸಿ ಮಾಡಿ ಮಾಡೋದಕ್ಕಿಂತ ಮುಂಚೆನ ಈ ಒಂದು ದ್ರಾವಣ ತಯಾರು ಮಾಡ್ಕೋಬೇಕು. ಸುಡಮನ ಫ್ಲೋರೋಸನ್ಸ್ ಅಂತಕ್ಕಂಥ ದ್ರಾವಣವನ್ನು ಸುಮಾರು ಒಂದು 5 ಗ್ರಾಮ್ ಪ್ರತಿ ಲೀಟರ್ ನೀರಲ್ಲಿ ಬೆರೆಸಿಬಿಟ್ಟು ದ್ರಾವಣ ತಯಾರು ಮಾಡಿ ಆ ದ್ರಾವಣದಲ್ಲಿ ಸುಮಾರು 1 ಗಂಟೆಗಳ ಕಾಲ ಭತ್ತದ ಬೀಜವನ್ನು ಅದ್ದಿ ನಂತರ ಅವರು ಸಸಿ ಮಾಡಿ ಮಾಡ್ಕೋಬಹುದು. ಇನ್ನು ಎರಡನೇ ವಿಧಾನ ಅಂದ್ರೆ ಭತ್ತವನ್ನು ನಾಟಿ ಮಾಡೋಕ್ಕಿಂತ ಪೂರ್ವದಲ್ಲಿ ಸಸಿಗಳನ್ನು ಕಿತ್ತ ಮೇಲೆ ನಾಟಿ ಮಾಡೋಕ್ಕಿಂತ ಮೊದಲು ಇವನ್ನ ಬೇರು ಉಪಚಾರ ಕೂಡ ಮಾಡಬಹುದು. ದ್ರಾವಣವನ್ನು ತಯಾರು ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಬೇರೆಲ್ಲ ಹದ್ದಿ ಕೂಡ ನಾಟಿ ಮಾಡ್ಕೋಬಹುದು. ಇನ್ನು ಇದನ್ನ ಸಿಂಪರಣೆ ಕೂಡ ಬಳಸಬಹುದು. ರಾಸಾಯನಿಕ ರೋಗನಾಶಕಗಳನ್ನು ಸಿಂಪರಣೆ ಮಾಡೋದಕ್ಕಿಂತ ಮೊದಲು ಜೈವಿಕ ಕೀಟನಾಶಕಗಳನ್ನ ಜೈವಿಕ ರೋಗನಾಶಕಗಳನ್ನು ನಾವು ಸಿಂಪರಣೆ ಮಾಡಿದರೆ ಜೈವಿಕ ರೋಗನಾಶಕದ ಜೈವಿಕ ಅಣುಜೀವಿ ಏನಿರುತ್ತಲ್ಲ ಅದು ಆ ಒಂದು ಬೆಳೆಯಲ್ಲಿ ಹೋಗಿ ವೃದ್ಧಿಯಾಗುತ್ತೆ. ಅದು ವೃದ್ಧಿಯಾದಾಗ ಬೇರೆ ರೋಗಾಣುಗಳಿಗೆ ಅವಕಾಶ ಇರೋದಿಲ್ಲ, ಆ ಬೆಳೆಗೆ ರೋಗವನ್ನು ಉಂಟು ಮಾಡತಕ್ಕಂಥ ರೋಗಾಣುಗಳಿಗೆ ಅವಕಾಶ ಇರೋದಿಲ್ಲ. ಈಗ ಮುಖ್ಯವಾಗಿ ಬೀಜದಲ್ಲಿ ಕೆಲವೊಂದು ರೋಗಾಣುಗಳು ಇರ್ತವಂತಕ್ಕಂಥ ವಿಚಾರ, ಬೀಜಗಳನ್ನ ಬಿತ್ತನೆ ಮಾಡತಕ್ಕಂಥ ಬೀಜಗಳು, ಇವುಗಳಲ್ಲಿ ಹೇಗೆ ಕೆಲವೊಮ್ಮೆ ರಾಸಾಯನಿಕ ರೋಗನಾಶಕಗಳನ್ನ ಉಪಚಾರ ಮಾಡ್ತಿರ್ತಾರೆ, ಇಲ್ಲಿ ಬೀಜಗಳಿಗೆ ಜೈವಿಕ ರೋಗನಾಶಕಗಳನ್ನ ಉಪಚಾರ ಮಾಡಿ ಖಂಡಿತವಾಗಿ ಕೂಡ ಶಿಫಾರಸ್ ಇದೆ. ಆಕ್ಚುಲಿ ಈಗ ಟ್ರೈಕೋಡರ್ಮಾ ಅಂತಕ್ಕಂಥ ಶಿಲೀಂದ್ರನಾಶಕ ಹೇಳಿದೆ, ಇದನ್ನ ನಾವು ತೊಗರಿ ಬೀಜಕ್ಕೆ ಮಾಡಬಹುದು, ತೊಗರಿಯಲ್ಲಿ ಸಿಡಿ ರೋಗ ಬರುತ್ತೆ. ಇನ್ನು ಮೆಣಸಿನಕಾಯಿಯಲ್ಲಿ ಹಣ್ಣು ಕೊಳೆ ರೋಗ ಅಂತಕ್ಕಂಥದ್ದು ಮುಖ್ಯವಾಗಿ ಬೀಜದ ಮೂಲಕನೇ ಪ್ರಸಾರ ಆಗುತ್ತದೆ. ಫಸ್ಟ್ ಹಣ್ಣಿಗೆ ಬರುತ್ತೆ, ಹಣ್ಣಿಂದ ಅದು ಬೀಜಕ್ಕೆ ಹೋಗುತ್ತೆ, ಅಂತ ಬೀಜ ಬಳಕೆ ಮಾಡಿದಾಗ ಮುಂಚೆ ಅದು ಹಣ್ಣು ಕೊಳೆ ರೋಗ ಬಂದೇ ಬರುತ್ತೆ. ಅಂತ ಒಂದು ರೋಗಗಳನ್ನು ಹತೋಟಿ ಮಾಡಲು ಕೂಡ ಇವು ಪ್ರಮುಖ ಪಾತ್ರ ವಹಿಸ್ತವೆ. ಭತ್ತದಲ್ಲಿ ಬೆಂಕಿ ರೋಗ ಆಯಿತು, ಬೀಜೋಪಚಾರ ಮಾಡಬಹುದು. ಶೇಂಗಾದಲ್ಲಿ ಕೂಡ ಬೇರು ಕೊಳೆ ರೋಗ ಬರುತ್ತೆ ಅಥವಾ ಕಾಂಡ ಕೊಳೆ ರೋಗ ಬರುತ್ತೆ, ಶೇಂಗಾ ಬೀಜವನ್ನು ಕೂಡ ನಾವು ಉಪಯೋಗ ಮಾಡ್ಕೋಬಹುದು, ಭತ್ತದ ಬೀಜ ಉಪಯೋಗ ಮಾಡ್ಕೋಬಹುದು, ಮೆಣಸಿನಕಾಯಿ ಬೀಜಗಳನ್ನು ಕೂಡ ಬೀಜೋಪಚಾರ ಮಾಡಿ ಬಿತ್ತಬಹುದು. ತೊಗರಿ ಬೀಜಗಳಿಂದ ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಂಟ್ರೋಲ್ ಆಗ್ತದೆ. ಅಂದ್ರೆ ನೀವು ಒಬ್ಬ ತಜ್ಞರಾಗಿ ಏನ್ ಹೇಳ್ತೀರಿ ರೈತರಿಗೆ? ತಾವ್ ಹೇಳಿದಂಗೆ ಭೂಮಿಯಲ್ಲಿ ಸಾಕಷ್ಟು ರೋಗವನ್ನ ಹತೋಟಿ ಮಾಡತಕ್ಕಂತ ಒಂದು ರೋಗಾಣುಗಳು ಇರ್ತವೆ, ಅವುಗಳನ್ನ ವೃದ್ಧಿ ಮಾಡ್ಬೇಕಂತಕ್ಕಂತ ವಿಚಾರ ಹೇಳಿದ್ರಿ. ಈ ಭೂಮಿಯಲ್ಲಿ ಮಣ್ಣಲ್ಲಿ ಇರ್ತಕ್ಕಂತ ರೋಗಾಣುಗಳನ್ನ ಸಂರಕ್ಷಣೆ ಹೇಗೆ ಮಾಡಬೇಕು, ಯಾವ ರೀತಿ ಸಂರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ? ಸಾಮಾನ್ಯವಾಗಿ ಇವತ್ತಿನ ದಿವಸ ಏನಾಗಿದೆ ಅಂತ ಹೇಳ್ಬಿಟ್ರೆ ರಾಸಾಯನಿಕ ಕೀಟನಾಶಕಗಳನ್ನ ರಾಸಾಯನಿಕ ಗೊಬ್ಬರಗಳನ್ನೆಲ್ಲ ಬಳಕೆ ಮಾಡಿ ಮಾಡಿ ಮಾಡಿ ಪೂರ್ತಿನ ಮಾಡೋದ್ರಿಂದನ ಈ ಜೈವಿಕ ಸೂಕ್ಷ್ಮ ಜೀವಿಗಳು ಕೂಡ ನಾಶವಾಗ್ತದೆ. ಆದ್ರಿಂದ ನೀವು ವೃದ್ಧಿ ಮಾಡ್ಬೇಕಂತಂದ್ರೆ ನಾವು ಆಕ್ಚುಲಿ ಈಗ ಸಾವಯವ ಕೃಷಿ ಮಾಡೋದು ಬಹಳ ಮುಖ್ಯ. ಸಾವಯವ ಕೃಷಿ ಪೂರ್ತಿ ಸಾಧ್ಯವಾಗ್ಲಿಕ್ಕಿಲ್ಲ, ಯಾಕಂದ್ರೆ ಬರೀ ಸಾವಯವ ಕೃಷಿ ಮಾಡ್ಕೊಂತ ಕೂತ್ಕೊಂಡ್ರೆ ಅವನಿಗೆ ನಿರೀಕ್ಷಿತವಾದಂತ ಒಂದು ಇಳುವರಿ ಬರ್ಲಿಕ್ಕಿಲ್ಲ. ಅದಕ್ಕೋಸ್ಕರ ಸಾವಯವ ಕೃಷಿ ಸ್ವಲ್ಪನಾದ್ರೂ ಇದ್ರೆ ಒಳ್ಳೇದು. ಮಣ್ಣಿಗೆ ನಾವು ಸಾವಯವ ಗೊಬ್ಬರವನ್ನ, ಎರೆ ಗೊಬ್ಬರ ಆಯ್ತು, ಕಳಿತ ಕಾಂಪೋಸ್ಟ್ ಗೊಬ್ಬರ ಆಯ್ತು, ಕುರಿ ಗೊಬ್ಬರ ಆಯ್ತು, ಎಲ್ಲಾ ಗೊಬ್ಬರಗಳನ್ನ 3 ವರ್ಷಕ್ಕೊಂದ್ಸರಿನಾದ್ರೂ ಕೂಡ ನಾವು ಮಣ್ಣಿಗೆ ಹಾಕೋದ್ರಿಂದ ಈ ಒಂದು ಜೀವಿಗಳು ವೃದ್ಧಿ ಆಗ್ತವೆ, ಅವನ್ನ ನಾವು ಸಂರಕ್ಷಿಸಬಹುದು. ಅದನ್ನ ಬಿಟ್ಟು ಬರೀ ರಾಸಾಯನಿಕ ಗೊಬ್ಬರಗಳನ್ನ ಹಾಕುವಂತ ರಾಸಾಯನಿಕ ಕೀಟನಾಶಕಗಳನ್ನ ಬಳಸಿ ಅಂತ ಓದಂಗಲ್ಲನ, ರೋಗಾಣುಗಳ ಜೊತೆಗೆ ಈ ಒಂದು ನಮ್ಮ ಸ್ವಾಭಾವಿಕ ಶತ್ರುಗಳು ಅಥವಾ ಸೂಕ್ಷ್ಮ ಜೀವಿಗಳು ಕೂಡ ಸತ್ತೋಗ್ಬಿಡ್ತು. ಇದು ಮುಖ್ಯವಾಗಿರ್ತಕ್ಕಂತ ಒಂದು ಸಮಸ್ಯೆ. ಈಗ ಬಹಳಷ್ಟು ಎಲೆಚುಕ್ಕಿ ರೋಗ ಶೇಂಗಾ ಬೆಳೆಯಲ್ಲಿ ಸಾಮಾನ್ಯವಾಗಿ ಬರುತ್ತದೆ ಎಲೆಚುಕ್ಕಿ ರೋಗ. ಇಲ್ಲಿ ಏನಾದರೂ ಬೇರೆ ಶೇಂಗಾ ಬೆಳೆಯಲ್ಲಿ ಬರ್ತಕ್ಕಂಥ ಬೂಜು ರೋಗ ಅಂತ ಬರುತ್ತೆ ಶೇಂಗಾ ಬೆಳೆಗೆ, ಆಮೇಲೆ ಕೆಲವೊಮ್ಮೆ ಬೇರು ಕೊಳೆ ರೋಗ ಶೇಂಗಾದಲ್ಲಿ ಬರ್ತಾ ಇರುತ್ತೆ. ಬಹಳಷ್ಟು ಒಂದು ರೋಗದ ಒಂದರಿಂದ ಇಳುವರಿ ಬಹಳಷ್ಟು ಕಡಿಮೆ ಆಗ್ತಿರುತ್ತೆ ಶೇಂಗಾ ಬೆಳೆಯಲ್ಲಿ. ಇಲ್ಲಿ ಹೇಗೆ ಜೈವಿಕವಾಗಿ ಮಾಡಲಿಕ್ಕೆ ಸಾಧ್ಯತೆ? ಜೈವಿಕ ರೋಗ ನಾಶಕಗಳನ್ನ ಬಳಸೋದು ಒಂದರಿಂದಲೇ ರೋಗ ಸಂಪೂರ್ಣವಾಗಿ ಹತೋಟಿ ಆಗುತ್ತೆ ಅಂತ ಹೇಳಲಾರೆ. ಇದು ಕೂಡ ಅದರಲ್ಲಿ ಒಂದು ಭಾಗ. ಸಮಗ್ರ ರೋಗ ಹತೋಟಿ ಕ್ರಮಗಳು ಅಂತ ನಾವೇನ್ ತಗೊಂತೀವಲ್ಲ ಅದರಲ್ಲಿ ಕೂಡ ಜೈವಿಕದಿಂದ ರೋಗ ಹತೋಟಿ ಮಾಡ್ತಕ್ಕಂಥದ್ದು ಒಂದು ಭಾಗ ಅಂತ ನಾವು ಅದನ್ನ ಪರಿಶೀಲಿಸಬೇಕು. ಈ ಭೂಮಿಯನ್ನು ಆಳವಾಗಿ ಉಳುಮೆ ಮಾಡ್ತಕ್ಕಂಥದ್ದು ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ, ಪದೇ ಪದೇ ಅದೇ ಬೆಳೆ ಬೆಳಿಬಾರ್ದು. ಈ ಸಿಡಿ ರೋಗ ಯಾಕೆ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ ತೊಗರಿ ಬೆಳೆಯಲ್ಲಿ ಅಂತ ಹೇಳಿದ್ರೆ, ಒಂದೇ ಹೊಲದಲ್ಲಿ 20 ವರ್ಷಗಟ್ಟಲೆ ಬರೀ ತೊಗರಿನೇ ಬೆಳೆಯೋದು. ಅದ್ರಲ್ಲಿ ಬರ್ತಕ್ಕಂತ ಒಂದು ರೋಗಾಣು ಮಣ್ಣಿನಲ್ಲಿ ವೃದ್ಧಿಯಾಗಿರುತ್ತೆ, ಪ್ರತಿ ವರ್ಷ ಅದಕ್ಕೆ ಆಹಾರ ಸಿಗ್ತಿರುತ್ತೆ ನಾವು ಪದೇ ಪದೇ ಅದೇ ಬೆಳೆ ಬೆಳೆಯೋದ್ರಿಂದ. ಆದ್ರಿಂದ ಎಲ್ಲಾದರೂ ಅಕಸ್ಮಾತ್ ಇದರ ಬಾಧೆ ಬಹಳ ಇದೆಯಪ್ಪ, ಶೇಕಡಾವಾರು 50%ಕ್ಕಿಂತ ಹೆಚ್ಚಿಗೆ ಇದೆ ಅಂತ ಹೇಳಿದ್ರೆ, ಅಂತ ಒಂದು ಹೊಲಗಳಲ್ಲಿ ಅದೇ ಬೆಳೆ ಬೆಳೆಯೋದು ಬಿಟ್ಬಿಟ್ಟು ಬೇರೆ ನಾವು ಬೆಳೆ ಬದಲಾವಣೆಗೆ ಹೋಗ್ಬೇಕು. ಇದು ಕ್ರಾಪ್ ರೊಟೇಷನ್ ಅಂತ ಕೂಡ ನಾವು ಕರಿತೀವಿ. ಈಗಾಗಲೇ ಹೇಳದಂತೆ ಅತಿ ಹೆಚ್ಚು ಸಾವಯವ ಗೊಬ್ಬರಗಳನ್ನ ನಾವು ಭೂಮಿಗೆ, ಸಾವಯವ ಗೊಬ್ಬರ ಆಯ್ತು, ಕೆಲವು ಹಿಂಡಿಗಳು ಬರ್ತವೆ, ಬೇವನ ಹಿಂಡಿ ಆಯ್ತು, ಆಮೇಲೆ ಕ್ಯಾಸ್ಟರ್ ಕೇಕ್ ಅಂತ ಕರಿತೀವಿ, ಆಮೇಲೆ ಶೇಂಗಾ ಹಿಂಡಿ, ಇಂಥ ಹಿಂಡಿಗಳು ಕೂಡ ಮಾರ್ಕೆಟ್ ಅಲ್ಲಿ ಇವತ್ತಿನ ಲಭ್ಯವಿದೆ. ಅವನು ಕೂಡ ತಂದ್ಬಿಟ್ಟು ಈ ಸಾವಯವ ಗೊಬ್ಬರದ ಜೊತೆಗೆ ಮಿಕ್ಸ್ ಮಾಡಿ ಭೂಮಿಗೆ ಹಾಕೋದ್ರಿಂದಲೂ ಕೂಡ ಕೆಲವೊಂದು ಸೂಕ್ಷ್ಮ ಜೀವಿಗಳು ವೃದ್ಧಿ ಆಗ್ತವೆ, ಸ್ವಾಭಾವಿಕ ಶತ್ರು ಅಥವಾ ಸೂಕ್ಷ್ಮ ಜೀವಿಗಳು ವೃದ್ಧಿ ಆಗ್ತವೆ, ವೃದ್ಧಿ ಆದಂಗಲ್ಲೂ ಕೂಡ ರೋಗ ಹತೋಟಿ ಆಗ್ತಿರುತ್ತೆ. ಮುಖ್ಯವಾಗಿ ಹೇಳ್ಬೇಕಂದ್ರೆ ಜೈವಿಕ ಹತೋಟಿಯನ್ನ ನಾವು ಒಂದು ಸಮಗ್ರ ರೋಗ ಹತೋಟಿಯಲ್ಲಿ ಒಂದು ಭಾಗವಾಗಿ ತಗೋಬೇಕು, ಅದರಿಂದಲೇ ಸಂಪೂರ್ಣವಾಗಿ ಹತೋಟಿ ಆಗುತ್ತೆ ಅಂತಕ್ಕಂಥದ್ದು ಇವತ್ತಿಗೆ ಸುಳ್ಳು ಮಾತು. ಅಂದ್ರೆ ಈಗ ಸಮಗ್ರವಾಗಿ ಇದೊಂದು ಪದ್ಧತಿ, ಸಮಗ್ರ ಒಂದು ಪದ್ಧತಿ ಅಷ್ಟೇ, ಬರೀ ರಾಸಾಯನಿಕ ಪದ್ಧತಿಯಿಂದ ನಾವೇನು ಬಳಕೆ ಮಾಡ್ಕೊಂತಿಲ್ಲ, ಯಾಕಂದ್ರೆ ಜೈವಿಕ ಅವಕ್ಕೂ ಕೂಡ ಅವುದೇ ಆದಂತ ಒಂದು ಲಿಮಿಟೇಷನ್ಸ್ ಇರುತ್ತೆ. ಈಗ ರೋಗ ಹತೋಟಿ ಮಾಡ್ತಕ್ಕಂಥ ಪದ್ಧತಿ ಒಳಗ ಮುಂಚಿತವಾಗಿ ರೈತರು ಈಗ ಇನಿಷಿಯಲ್ ಸ್ಟೇಜ್ ಪ್ರಾರಂಭ, ರೋಗ ಪ್ರಾರಂಭವಾಗಿರುತ್ತೆ ಯಾವುದೇ ಬೆಳೆಯಲ್ಲಿ, ಪ್ರಾರಂಭವಾದಾಗ ಜೈವಿಕ ವಿಧಾನಗಳನ್ನ ಮಾಡೋದ್ರ ಬದಲಾಗಿ ರಾಸಾಯನಿಕ ವಿಧಾನಗಳನ್ನ ಮಾಡಿ ಆಮೇಲೆ ಜೈವಿಕ ಹೋಗ್ತಾರೆ. ಇಲ್ಲಿ ಖಂಡಿತವಾಗೂ ಅಲ್ಲ, ರೋಗ ಪ್ರಾರಂಭವಾಗೋದಕ್ಕಿಂತ ಮುಂಚೆ ಅವರು ಜೈವಿಕ ವಸ್ತುಗಳನ್ನ, ಜೈವಿಕ ಸೂಕ್ಷ್ಮ ಜೀವಿಗಳನ್ನ ಬಳಕೆ ಮಾಡಿ ಮುಂದೆ ಬರ್ತಕ್ಕಂಥ ರೋಗಗಳನ್ನ ತಪ್ಪಿಸಬಹುದು. ನಾನು ಈಗಾಗಲೇ ಹೇಳಿದೆ ಮುಂಚಿತವಾಗಿನೇ ಅದನ್ನು ಪ್ರಾರಂಭ ಮಾಡಬೇಕು. ಈಗ ದಾಳಿಂಬೆ ಬೆಳೆ ಅಂತ ತಿಳ್ಕೊಳ್ಳಿ, ಅದಕ್ಕೊಂದು ದುಂಡಾಣು ಮಚ್ಚೆ ರೋಗ ಅಂತ ಬರುತ್ತೆ, ಅದಕ್ಕೆ ಮುಖ್ಯವಾಗಿ ಸೊಡಮಾಲ್ ಫ್ಲೋರೋಸನ್ಸ್ ಅಂತಕ್ಕಂಥ ಒಂದು ಜೈವಿಕ ಕೀಟನಾಶಕವನ್ನು ಬಳಸ್ತಾರೆ. ಇನ್ ಯಾವ ಬಳಸ್ಬೇಕಪ್ಪ ಅಂತ ಹೇಳಿದ್ರೆ, ರೋಗ ಬರೋದಕ್ಕಿಂತ ಮುಂಚೆ ನಾವೇನ್ ನಾಟಿ ಮಾಡ್ತಿಲ್ಲ, ಪ್ರತಿ 10 ದಿವಸಕ್ಕೊಂದು ಸಿಂಪಡಣೆ ಮಾಡ್ಕೊಂಡು ಏನ್ ತೊಂದರೆ ಇಲ್ಲ, ಇದನ್ನ ನಾವು ಸಿಂಪಡಣೆ ಮಾಡ್ತಾ ಮಾಡ್ತಾ ಏನಾಗುತ್ತಪ್ಪ ಅಂದ್ರೆ ಅದ್ರ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡುತ್ತಿದ್ದು, ಸೇರ್ಕೊಂಡು ತಾನು ವೃದ್ಧಿ ಆಗುತ್ತೆ. ಯಾವಾಗ ಗಿಡ ತುಂಬೆಲ್ಲ ಇದು ವೃದ್ಧಿ ಆದಾಗ ಬೇರೆ ಒಂದು ರೋಗಾಣುಗಳು ಅಟ್ಯಾಕ್ ಮಾಡಲಾದಂಗೆ ನೋಡ್ಕೊಳ್ತದ್ದು, ಅವಕ್ಕೆ ಜಾಗನೇ ಇರಲ್ಲ. ಯಾಕಂದ್ರೆ ಎಲ್ಲಾ ಗಿಡದ ಪ್ರತಿಯೊಂದು ಭಾಗದಲ್ಲಿನೂ ಕೂಡ ಇದು ಸೇರ್ಕೊಂಡಾಗ ಅದು ರೋಗಾಣುವಿಗೆ ಅವಕಾಶ ಇರೋದಿಲ್ಲ ಹೋಗ್ಲಿಕ್ಕೆ. ಇದಕ್ಕೆ ನಾವು ಕಾಂಪಿಟೇಷನ್ ಫಾರ್ ದ ನ್ಯೂಟ್ರಿಯಂಟ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಕೆಲವೊಂದು ಜೈವಿಕ ಒಂದು ಕೀಟನಾಶಕಗಳು ಅಥವಾ ಜೈವಿಕ ಜೀವಿಗಳು ಏನಾಗ್ತವೆ ಅಂದ್ರೆ, ಕೆಲವೊಂದು ಆಂಟಿಬಯೋಟಿಕ್ಸ್ ಅಂತ ಹೇಳಿ ಪ್ರತಿರೋಧವಿರ್ತಕ್ಕಂಥ ಕೆಲವು ವಸ್ತುಗಳನ್ನ ಉತ್ಪಾದಿಸ್ತವೆ. ಆ ಪ್ರತಿರೋಧಕವಿರ್ತಕ್ಕಂಥ ವಸ್ತುಗಳು ಈ ಒಂದು ರೋಗಾಣುಗಳನ್ನು ಕೂಡ ಸಂಪೂರ್ಣವಾಗಿ ಹತೋಟಿ ಮಾಡ್ತವೆ. ಈಗ ರೈತರು ಕೆಲವೊಮ್ಮೆ ಇಲ್ಲರಿ ನಾವು ಹುಳಿ ಮಜ್ಜಿಗೆಯನ್ನ ಬಹಳಷ್ಟು ಬಳಸೋ ಮುಖಾಂತರ ಬಹಳಷ್ಟು ರೋಗಗಳು ನಮಗೆ ಹತೋಟಿ ಆಗ್ತಾ ಇದ್ದಾವೆ ಅಂತಕ್ಕಂಥ ವಿಚಾರ ಹೇಳ್ತಾರೆ. ಏನಾದರೂ ಸಾವಯವ ಸಂಸ್ಥೆ ಇದೆ ತಮ್ಮಲ್ಲಿ, ಸಾವಯವ ಕೃಷಿ ಸಂಸ್ಥೆ ಇದೆ, ಸಂಶೋಧನಾ ಸಂಸ್ಥೆ, ಇಂಥವೇನಾದರೂ ಹುಳಿ ಮಜ್ಜಿಗೆಯನ್ನು ಬಳಸ್ತಕ್ಕಂಥದ್ದು, ಬೇರೆ ಬೇರೆ ಸಸ್ಯಗಳ ಅವಶೇಷಗಳನ್ನು, ಸಸ್ಯಗಳ ಕಷಾಯಗಳನ್ನು ಬಳಸ್ತಕ್ಕಂಥದ್ದು ಏನಾದರೂ ರೆಕಮೆಂಡೇಷನ್ಸ್ ಆಗ್ತಾ ಇದ್ದಾವೆ ಹೇಗೆ ರೈತರಿಗೆ? ಖಂಡಿತವಾಗಿಯೂ ಅವರು ಹುಳಿ ಮಜ್ಜಿಗೆ ಬಳಸಲಿಕ್ಕೆ, ಬೇರೆ ಬೇರೆ ಕಷಾಯಗಳ ಬಳಸಲಿಕ್ಕೆ ಯಾವುದೇ ಅಭ್ಯಂತರ ಇಲ್ಲ, ಬಳಸಬಹುದು. ಯಾಕಂತ ಹೇಳಿದ್ರೆ, ನಾವೀಗ ಗೊತ್ತಿರತಕ್ಕಂಥದ್ದು ಇದುವರೆಗೂ ನಾವು ಎಕ್ಸ್ಪ್ಲಾಟ್ ಮಾಡಿರ್ತಕ್ಕಂಥದ್ದು ಟ್ರೈಕೋಡರ್ಮಾ ಸೋಡಾಮೊನಾಸ್ ಮತ್ತು ಬ್ಯಾಸಿಲಸ್. ಇದನ್ನು ಹೊರತುಪಡಿಸಿ ರೋಗಗಳಿಗೆ ವಿನಾಶಕಾರಿಯಾದ, ರೋಗಾಣುಗಳಿಗೆ ವಿನಾಶಕಾರಿಯಾಗಿರ್ತಕ್ಕಂಥ ಅನೇಕ ಸೂಕ್ಷ್ಮ ಜೀವಿಗಳು ಕೂಡ ಈ ಭೂಮಿಯಲ್ಲಿ ಇದ್ದಾವು. ಅದ್ರ ಬಗ್ಗೆ ಇನ್ನು ಸಂಶೋಧನೆ ಆಗ್ಬೇಕು. ಅದೇ ಹುಳಿ ಮಜ್ಜಿಗೆಯಲ್ಲಿ ಕೂಡ ಅಂತ ಒಂದು ಸೂಕ್ಷ್ಮ ಜೀವಿಗಳು ಇರಬಹುದು ಅಂತ ನಮ್ಮ ಭಾವನೆ. ಅವನು ಕೂಡ ಸ್ವಲ್ಪ ಮುಂದಿನ ದಿನಗಳಲ್ಲಿ ಸಂಶೋಧನೆ ಮಾಡಿಕೊಟ್ಟು ಈ ಒಂದು 3 ಔಷಧ ಹೇಳಿದ್ವಿ ನಾವೀಗ. ಇದನ್ನ ಬಿಟ್ಟು ಬೇರೆ ಸೂಕ್ಷ್ಮ ಜೀವಿಗಳು ಕೂಡ ಕೆಲವೊಂದು ರೋಗಗಳನ್ನ ಹತೋಟಿ ಮಾಡ್ತವೆ, ಅದನ್ನೆಲ್ಲ ಕೂಡ ಹತೋಟಿ ಆಗುತ್ತೆ. ಬಟ್ ಇದ್ರ ಬಗ್ಗೆ ಸಂಶೋಧನೆ ಅಗತ್ಯ. ತಾವು ಒಬ್ಬ ತಜ್ಞರು, ಸಸ್ಯ ರೋಗ ತಜ್ಞರು, ಸಾಕಷ್ಟು ಅನುಭವ ಇದೆ ನಿಮಗೆ, ಬಹಳಷ್ಟು ವರ್ಷದಿಂದ ರೈತರೊಂದಿಗೆ ಕೆಲಸ ಮಾಡಿದ್ದೀರಿ, ಏನ್ ಹೇಳ್ತೀರಿ, ರೋಗನಾಶಕಗಳನ್ನ ಬಳಸ್ತಕ್ಕಂತ ಒಂದು ಪ್ರಮಾಣ ರೈತರಲ್ಲಿ ಕಡಿಮೆ ಆಗ್ತಾ ಇದೆ, ಅಥವಾ ರೋಗಗಳ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಹಬ್ತಕ್ಕಂಥದ್ದು ಜಾಸ್ತಿ ಆಗ್ತಿದೆ, ಹೊಸ ಹೊಸ ರೋಗಗಳು ಬರ್ತಾ ಇದ್ದಾವ, ಹೇಗೆ ಇದರಿಂದ ಹಾನಿ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ, ಅಥವಾ ಏನಾದರೂ ಸಾಕಷ್ಟು ಒಳ್ಳೆಯ ಪದ್ಧತಿಗಳು ಬಂದ್ಬಿಟ್ಟು ನಿರ್ವಹಣಾ ಪದ್ಧತಿಗಳಿಂದ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ ಅಂತೀರಾ, ಹೇಗೆ ತಾವು? ಸಾಮಾನ್ಯವಾಗಿ ಈಗಿರ್ತಕ್ಕಂಥ ರೈತರ ಕೃಷಿ ಪದ್ಧತಿ ನೋಡಿದ್ರೆ ಜಾಸ್ತಿ ಆಗ್ತವೆ ಅಂತ ಹೇಳ್ಬಹುದು. ಪ್ರತಿ ವರ್ಷನೂ ಕೂಡ ಅವು ಜಾಸ್ತಿ ಆಗ್ತವೆ, ಕೆಲವೊಂದ್ ಸಾರಿನ ಅವು ಈ ಒಂದು ಬೇರೆ ಬೇರೆ ಪದ್ಧತಿಗಳನ್ನ ಮಾಡ್ತಾ ಹೋದಂಗಲ್ಲ. ಈ ಸಮಗ್ರ ರೋಗ ಹತೋಟಿಯನ್ನ 10 ಜನರಲ್ಲಿ ಒಬ್ಬರಾದರೂ ಮಾಡಿದರೆ ಇಂಥ ಒಂದು ರೋಗಗಳನ್ನು ನಾವು ಕಡಿಮೆ ಮಾಡಬಹುದು. ಸೂಕ್ತವಾದ ಒಂದು ವಾತಾವರಣವಿದ್ದಾಗ, ಸೂಕ್ತ ಬೆಳೆ ಇದ್ದಾಗ ಅವು ರೋಗಗಳು ಮತ್ತು ರೋಗಾಣುಗಳ ವೃದ್ಧಿ ಸಹಜ. ಅದು ಅದಕ್ಕೋಸ್ಕರ ಅದಕ್ಕೆ ವ್ಯತಿರಿಕ್ತವಾಗಿ ನಾವು ಏನ್ ಮಾಡ್ಬೇಕಪ್ಪ ಅಂತಕ್ಕಂಥದ್ದನ್ನು ರೈತರ ಬಾಂಧವರು ಯೋಚನೆ ಮಾಡ್ಕೊಂಬಿಟ್ಟು ರಾಸಾಯನಿಕ ಕೀಟನಾಶಕಗಳಿಗೆ ಮೊರೆ ಹೋಗದೆ ಏನೇನು ಸವಲತ್ತುಗಳು ಇದಾವಲ್ಲ, ರೋಗ ಹತೋಟಿ ಮಾಡ್ಲಿಕ್ಕೆ ಏನೇನು ಪದ್ಧತಿಗಳಿದಾವಲ್ಲ, ಈಗಾಗಲೇ ಹೇಳಿದೆ ನಾನೀಗ, ಭೂಮಿಯಲ್ಲಿ ಸ್ವಲ್ಪ ಆಳವಾದ ಉಳುಮೆ, ಬೇಸಿಗೆ ನೋಡಿ ಈಗ ಆಕ್ಚುಲಿ ಈ ಒಂದು ನಮ್ಮ ಜಿಲ್ಲೆಗಳಲ್ಲಿ ಬಳ್ಳಾರಿ ಆಗ್ಲಿ, ರಾಯಚೂರ್ ಆಗ್ಲಿ, ಗುಲ್ಬರ್ಗ, ಬೀದರ್, ಈ ಬೇಸಿಗೆ ಬಿಸಿಲು ಒಂದು ವರದಾನ ತಗೋಬೇಕು ನಾವು. ಭೂಮಿಯನ್ನ ಓಪನ್ ಮಾಡಿಬಿಟ್ಟಾಗ ರೋಗಾಣುಗಳು ಬಂದ್ಬಿಟ್ಟು ಮೇಲೆ ತೇಲ್ಕೊಂಡು ಬಂದ್ಬಿಟ್ಟು ರೋಗಾಣುಗಳು ಏನಿರ್ತಾವಲ್ಲ ಅವೆಲ್ಲ ಮೇಲೆ ತೇಳ್ಬಿಟ್ಟು ಬಿಸಿಲಿನ ಶಾಖಕ್ಕೆ ಅನೇಕ ರೋಗಗಳು ಸತ್ತೋಗ್ತವೆ. ಅದು ಒಂದು ವರದಾನವಾಗಿ ನಾವು ತಗೋಬೇಕು, ಅದನ್ನ ಶಾಪು ಅಲ್ಲ ಇದು, ಮುಖ್ಯವಾಗಿ ಬಿಸಿಲಿರ್ತಕ್ಕಂಥದ್ದು. ಇನ್ನು ಪದೇ ಪದೇ ಒಂದೇ ಬೆಳೆಯದೇನೆ, ಒಂದೇ ಬೆಳೆ ಬೆಳೆಯದೆ ಬೆಳೆ ಬದಲಾವಣೆಯನ್ನು ಕೂಡ ರೈತ ಬಾಂಧವರು ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಇನ್ನು ಮುಖ್ಯವಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ಸಾವಯವ ಗೊಬ್ಬರ ಅಥವಾ ಎರೆಯ ಗೊಬ್ಬರ ಅಥವಾ ಬೇವಿನ ಹಿಂಡಿ ಇಂಥವುಗಳನ್ನು ಕೂಡ ಅವರು ಪದೇ ಪದೇ ತಮ್ಮ 3 ವರ್ಷಕ್ಕೊಮ್ಮೆ ಏನಾದರೂ ಕೂಡ ತಮ್ಮ ಭೂಮಿಗೆ ಹಾಕೋಬೇಕು. ಈ ರೀತಿಯಾಗಿ ಸ್ವಾಭಾವಿಕ ಶತ್ರುಗಳನ್ನು ಮತ್ತು ಸೂಕ್ಷ್ಮ ಜೀವಗಳನ್ನು ವೃದ್ಧಿಯಾಗಿ ಪರಿಸರ ಸಮತೋಲನವನ್ನು ಕೂಡ ನಾವು ಕಾಯ್ಕೊಂಡು ಈ ಒಂದು ರೋಗಾಣುಗಳನ್ನು ಹತೋಟಿ ಮಾಡಿದರೆ ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ಏನೂ ಸಮಸ್ಯೆ ಆಗಲಿಕ್ಕಿಲ್ಲ. ನಿಮ್ಮ ಒಂದು ಜೈವಿಕ ಪ್ರಯೋಗಾಲಯ ಇದೆ, ಬಯೋ ಕಂಟ್ರೋಲ್ ಲ್ಯಾಬ್, ಅಲ್ಲಿ ಸಾಕಷ್ಟು ಜೀವಾಣುಗಳನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಈಗಾಗಲೂ ರೈತರು ಅಲ್ಲಲ್ಲೇ ಎಲ್ಲ ಖರೀದಿ ಮಾಡಿ ಹೋಗ್ತಾರಂತಕ್ಕಂಥ ವಿಚಾರ ಏನೇನು, ಅಲ್ಲಿ ನಿಮ್ಮ ರೋಗಕ್ಕೆ ಸಂಬಂಧಪಟ್ಟಂತಹ ಒಂದು ಜೈವಿಕ ರೋಗನಾಶಕಗಳು ಏನೇನು ಸಿಗ್ತವೆ? ಸಾಮಾನ್ಯವಾಗಿ ನಾವೀಗ ಟ್ರೈಕೋಡರ್ಮ ಮತ್ತು ಸುಡಮನಸ್ಸು ಮತ್ತು ಬ್ಯಾಸಿಲಸ್ ಅಂತಕ್ಕಂಥದ್ದು 3 ನಾವು ಈಗ ಉತ್ಪಾದನೆ ಮಾಡ್ತಾ ಇದ್ದೀವಿ. ಇವನ್ನ 100-150 ರೂಪಾಯಿ, ಬೇರೆ ಕಡೆ ಎಲ್ಲ 250 ರೂಪಾಯಿ ಒಂದು ಕೆಜಿ ಮಾರ್ತಾರೆ ಕೆಲವೊಂದು ಪ್ರೈವೇಟ್ ಕಂಪನಿಗಳಲ್ಲಿ, ಅಲ್ಲಿ ಇಲ್ಲಿ ಖಾಸಗಿ ಕಂಪನಿಗಳಲ್ಲಿ. ನಾವು 150 ರೂಪಾಯಿಗೆ ಒಂದು ಕೆಜಿ ಕೊಡ್ತಾ ಇದೀವಿ ಇವನ್ನ. ಈ ಒಂದು ಟ್ರೈಕೋಡರ್ಮ ಮತ್ತು ಸುಡಮನಸ್ಸನ್ನು ಸಾಕಷ್ಟು ಪ್ರಮಾಣದಲ್ಲಿ ವೃದ್ಧಿ ಮಾಡ್ತಾ ಇದೀವಿ. 1 ವರ್ಷಕ್ಕೆ ಏನಿಲ್ಲ ಅಂದ್ರೂ 1-2 ಟನ್ ಟ್ರೈಕೋಡರ್ಮ ಮತ್ತು 1-2 ಟನ್ ಸುಡಮನಸ್ಸು ಅಂತೂ ಪ್ರತಿ ವರ್ಷ ಉತ್ಪಾದನೆ ಮಾಡಿ ರೈತ ಬಾಂಧವರಿಗೆ ವಿತರಿಸ್ತಾ ಇದೀವಿ. ಅದ್ರ ಜೊತೆಗೆ ಮಾಹಿತಿಯನ್ನು ಕೂಡ ಕೊಡ್ತಾ ಇದೀವಿ ನಾವು. ಇನ್ನು ಮುಂದಿನ ದಿನಗಳಲ್ಲಿ ಒಂದಿಷ್ಟು ಈ ಜೈವಿಕ ಗೊಬ್ಬರಗಳನ್ನು ಕೂಡ ತಯಾರು ಮಾಡ್ಬೇಕಂತ ಮಾಡಿದ್ವಿ. ಈಗಾಗಲೇ ವಿದ್ಯಾರ್ಥಿಗಳಿಗೆ ಒಂದು ಕೋರ್ಸ್ ಇದೆ, ಅದು ಎಕ್ಸ್ಪೀರಿಯನ್ಸಿಯಲ್ ಲರ್ನಿಂಗ್ ಅಂತೇಳಿ. ಅವ್ರ ಕಡೆಯಿಂದಲೂ ಕೂಡ ಉತ್ಪಾದನೆ ಮಾಡಿಸ್ಬಿಟ್ಟು ಅವರಿಗೆ ಬರ್ತಕ್ಕಂಥ ಪ್ರಾಫಿಟ್ ಅನ್ನು ಅವರಿಗೆ ಶೇರ್ ಮಾಡ್ಬಿಡ್ತೀವಿ ನಾವು ಈ ಒಂದು ಕೋರ್ಸ್ ಮೂಲಕವಾಗಿ. ಇದು ಅರ್ನಿಂಗ್ ವೈಲ್ ಅರ್ನಿಂಗ್ ಕೋರ್ಸ್ ಅಂತ. ಈ ಕೋರ್ಸ್ ಅನ್ನು ಕೂಡ ಈಗ ನಡೀತಾ ಇದೆ. ಸುಮಾರು 6 ತಿಂಗಳು ವಿದ್ಯಾರ್ಥಿಗಳು ಈ ಒಂದು ನಮ್ಮ ಜೈವಿಕ ಕೀಟನಾಶಕಗಳ ಉತ್ಪಾದನೆಯಲ್ಲಿ ಅಡಗಿದ್ದಾರೆ. ಇನ್ನು ಕೊನೆಯದಾಗಿ ಏನ್ ಹೇಳ್ತಾರೆ, ರೈತರು ರೋಗನಾಶಕವನ್ನ ಬಳಸ್ತಕ್ಕಂಥದ್ದು ಬಹಳಷ್ಟು ರೂಢಿ ಮಾಡ್ಕೊಂಡಿದ್ದಾರೆ, ಬಹಳ ಮಾರ್ಕೆಟ್ ಇಂದ ತರ್ತಾರೆ, ಸಿಂಪರಣೆ ಮಾಡಿಬಿಡ್ತಾರೆ. ಈ ಜೈವಿಕ ವಿಧಾನಗಳನ್ನ ಅಳವಡಿಸಿಕೊಳ್ಳೋದು ಬಹಳ ಕಷ್ಟ ಅಂತ ಹೇಳ್ತೀರಾ? ಹೇಗೆ ಒಂದೇ ಸಾರಿ ನಾವು ಇಷ್ಟು ದಿವಸ ರಾಸಾಯನಿಕ ಕೀಟನಾಶಕಗಳನ್ನ ಬಳಸಿ ಒಂದೇ ಸಾರಿ ನಾನು ಜೈವಿಕ ಹತೋಟಿ ಮಾಡ್ತೀನಿ ಅಂದ್ರೆ ಸಾಧ್ಯವಾಗದ ಮಾತು. ಹಂತ ಹಂತವಾಗಿ ರಾಸಾಯನಿಕ ಕೀಟನಾಶಕಗಳನ್ನ ಕಡಿಮೆ ಮಾಡ್ಕೊಂಬಿಟ್ಟು ಎಲ್ಲೆಲ್ಲಿ ಅನುಕೂಲ ಇದೆಯಾ, ಸಾಮಾನ್ಯವಾಗಿ ಬೀಜೋಪಚಾರ ಬಹಳ ಮಂದಿ ಮಾಡಲ್ಲ, ಒಂದೇ ಸಾರಿ ಬೆಳಿಗ್ಗೆ ರೋಗ ಬಂದಾಗ ರೋಗನಾಶಕ ಮತ್ತು ಕೀಟನಾಶಕಗಳನ್ನು ಸಿಂಪಡಣೆ ಮಾಡ್ಲಿಕ್ಕೆ ಹೋಗ್ತಾರೆ. ಈ ಒಂದು ಬೀಜೋಪಚಾರ ಮಾಡಬೇಕು, ಹಂತ ಹಂತವಾಗಿ ಈ ಒಂದು ಜೈವಿಕ ಕೀಟನಾಶಕಗಳನ್ನು ಬಳಸ್ತಾ ಹೋಗಿ ಅವ್ರ ರಾಸಾಯನಿಕ ಕೀಟನಾಶಕಗಳನ್ನು ಕಡಿಮೆ ಮಾಡ್ಕೋಬೇಕು. ಹೇಗೆ, ಕೊನೆಯದಾಗಿ ಏನ್ ಹೇಳ್ತೀರಿ ರೈತರಿಗೆ ಜೈವಿಕ ವಿಧಾನಗಳ ಬಗ್ಗೆ? ಜೈವಿಕ ವಿಧಾನಗಳ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಪ್ರಚಾರ ಕೂಡ ಜಾಸ್ತಿ ಆಗ್ತಿದೆ, ಸಾಕಷ್ಟು ರೈತರು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಇದರಿಂದ ಮುಖ್ಯವಾಗಿ ಒಂದು 100-150 ಭಾಗನಾದ್ರೂ ನಾವು ರೋಗ ಹತೋಟಿ ಮಾಡಬಹುದು. ಖರ್ಚು ಕಡಿಮೆ ಆಗುತ್ತೆ, ಖರ್ಚು ಕಡಿಮೆ ಆಗ್ತದೆ, ಲಾಭ ಹೆಚ್ಚಾಗ್ತಾ ಇದೆ. ಆಮೇಲೆ ಈ ವಾತಾವರಣವನ್ನು ಕೂಡ ನಾವು ಸಮತೋಲನದಲ್ಲಿ ಇಟ್ಕೋಬಹುದು, ಆಮೇಲೆ ಭೂಮಿನೂ ಕೂಡ ನಾವು ಚೆನ್ನಾಗಿ ಉಳಿಸ್ಕೋಬಹುದು. ಇವೆಲ್ಲ ಒಂದು ಸವಲತ್ತುಗಳು, ಅನುಕೂಲಗಳು ಜೈವಿಕ ವಿಧಾನವನ್ನು ಅನುಸರಿಸೋದು ಇದಾವೆ. ಒಳ್ಳೆಯದು ಡಾಕ್ಟರ್ ಎಂಜರಪ್ಪ ಅವರು, ಇದುವರೆಗೆ ಜೈವಿಕ ವಿಧಾನಗಳಂದ್ರೇನು, ಅದರಿಂದ ಏನೇನು ಪ್ರಯೋಜನಗಳಿದ್ದಾವೆ, ಯಾವ ರೀತಿ ಜೈವಿಕ ವಿಧಾನಗಳನ್ನು ರೋಗ ಹತೋಟಿಯಲ್ಲಿ ಬಳಸಬೇಕು ಅಂತಕ್ಕಂಥ ವಿಚಾರವನ್ನು ರೈತರೊಂದಿಗೆ ಹಂಚಿಕೊಂಡಿದ್ದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ, ನಮಸ್ಕಾರ. ಧನ್ಯವಾದಗಳು. ಇದುವರೆಗೂ ಜೈವಿಕ ಪದ್ಧತಿಯಲ್ಲಿ ರೋಗಗಳ ನಿರ್ವಹಣೆ ಕುರಿತು ಡಾಕ್ಟರ್ ಎಸ್ಟಿ ಎಂಜಿರಪ್ಪ ಅವರೊಡನೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ತಿನ್ನಿರಿ ನವಣೆ, ಬಾಳಿಗಿಲ್ಲ ಬವಣೆ, ಬಳಸಿದರೆ ಆಹಾರದಲ್ಲಿ ಕೊರ್ಲೆ, ನಮಗಿಲ್ಲ ರೋಗ ರುಜಿನಗಳ ತರ್ಲೆ. ನವಣೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಿರಿಧಾನ್ಯಗಳು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಪೊಟ್ಯಾಸಿಯಂ, ರಂಜಕ, ಕ್ಯಾಲ್ಸಿಯಂ, ಹೇರಳ, ಕಬ್ಬಿಣ ಮತ್ತು ಸತು ಅಧಿಕ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಬಳಸಿರಿ ದಿನನಿತ್ಯ ಬರಗು, ಕಾಣಿರಿ ಜೀವನದಲ್ಲಿ ಹೊಸ ಮೆರಗು. ಬರಗನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ಮುಂದಿನ 5 ದಿನಗಳು ಯಾವುದೇ ಪ್ರಮಾಣದಲ್ಲಿ ಮಳೆಯಾಗುವ ಸಾಧ್ಯತೆ ಇರುವುದಿಲ್ಲ. ಇನ್ನು ಗರಿಷ್ಠ ಉಷ್ಣಾಂಶ 39.4 ಸೆಂಟಿಗ್ರೇಡ್ ಮತ್ತು ಕನಿಷ್ಠ ಉಷ್ಣಾಂಶ 27.7-30.6 ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆ ಪ್ರಮಾಣ ಶೇಕಡಾ 46-48 ಮತ್ತು ಕನಿಷ್ಠ ಆರ್ದ್ರತೆ ಶೇಕಡಾ 14-16 ಇರುವ ಸಾಧ್ಯತೆ ಇದೆ. ಇನ್ನು ಗಾಳಿಯ ವೇಗ ಪ್ರತಿ ಗಂಟೆಗೆ 11-18 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇರುತ್ತದೆ. ಇನ್ನು ಈ ಹವಾಮಾನ ವರದಿ ಆಧಾರಿತ ಕೃಷಿ ಸಲಹೆಗಳು ಹೀಗಿವೆ. ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ 2-3 ಸಲ ಹರಗಿ ಭೂಮಿಯನ್ನು ಮುಂಗಾರು ಬಿತ್ತನೆಗೆ ಸಿದ್ಧ ಮಾಡಿಟ್ಟುಕೊಳ್ಳಬೇಕು. ಇನ್ನು ಸಾಮಾನ್ಯವಾಗಿ ರೈತ ಬಾಂಧವರು ಬೇಸಿಗೆಯಲ್ಲಿ ಅಕಾಲಿಕ ಮಳೆಯ ಜೊತೆಗೆ ಸಿಡಿಲು ಮತ್ತು ಗುಡುಗಿನ ಸಾಧ್ಯತೆ ಇರುವುದರಿಂದ ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಕಟಾವು ಅಥವಾ ರಾಶಿ ಮಾಡಿದಂತಹ ಬೆಳೆಗಳನ್ನು ಸುರಕ್ಷಿತ ಸ್ಥಳಗಳಲ್ಲಿ ಶೇಖರಣೆ ಮಾಡಿಟ್ಟುಕೊಳ್ಳಬೇಕು. ಹಿಂಗಾರು ಬೆಳೆ ಕಟಾವಾದ ಮೇಲೆ ಮಾಗಿ ಉಳುಮೆ ಮಾಡಿದರೆ ಮಣ್ಣಿನಲ್ಲಿ ಅಡಗಿರುವಂತಹ ಕೋಶಾವಸ್ಥೆಯಲ್ಲಿರುವ ಕೀಟಗಳು ನಾಶವಾಗುವುದಲ್ಲದೆ ಮಣ್ಣಿನಲ್ಲಿ ಮಳೆ ನೀರಿನ ಶೇಖರಣಾ ಶಕ್ತಿಯನ್ನು ಕೂಡ ಇದು ಹೆಚ್ಚಿಸುತ್ತದೆ. ಇನ್ನು ಜಾನುವಾರುಗಳಿಗೆ ಸಂಬಂಧಿಸಿದಂತೆ ಹೋರಿಗಳಿಗೆ ಕಸಿ ಮಾಡಿಸಲು ಬೇಸಿಗೆ ಕಾಲ ಸೂಕ್ತ ಸಮಯ ಹಾಗೂ ಗಾಯದ ನಿರ್ವಹಣೆಯೂ ಸುಲಭವಾಗಿರುತ್ತದೆ. ಬೇಸಿಗೆಯಲ್ಲಿ ಎಮ್ಮೆಗಳನ್ನು ಹೊಂಡದಲ್ಲಿ ಈಜಾಡಲು ಬಿಡುವುದರಿಂದ ಬಿಸಿಲಿನ ತಾಪ ಕಡಿಮೆಯಾಗಿ ಸಂತಾನೋತ್ಪತ್ತಿ ಸಾಮರ್ಥ್ಯವೂ ಹೆಚ್ಚಿಸುತ್ತದಲ್ಲದೆ ಕ್ರಮವಾಗಿ ಬೆದೆಗೆ ಬರಲು ಸಹಾಯಕಾರಿಯಾಗುತ್ತದೆ. ಇನ್ನು ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ದಿನದ ಪೇಟೆಯ ದರಗಳು ಧಾರಣೆ. ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ ಹಾಗೂ ಗರಿಷ್ಠ ಮಟ್ಟದಲ್ಲಿ ಕಡಲೆಕಾಳು ಕನಿಷ್ಠ ಹಾಗೂ ಗರಿಷ್ಠ 4,500 ರೂಪಾಯಿಗಳು, ಹತ್ತಿ ಹೈಬ್ರಿಡ್ 44 6,900-7,650, ಅಲಸಂದಿ 5,166, ಶೇಂಗಾ ಗುಂಗ್ರು 3,785-6,989, ಮೆಕ್ಕೆಜೋಳ 1,336-1,759, ಇನ್ನು ಕೆಂಪು ತೊಗರಿ 4,141 ಗರಿಷ್ಠ 9,111 ರೂಪಾಯಿಗಳಾಗಿರುತ್ತವೆ. ಇದುವರೆಗೂ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ದಿನದ ಪೇಟೆಯ ದರಗಳನ್ನು ತಿಳಿದುಕೊಂಡಿದ್ರಿ. ಇದಾಗಿತ್ತು ಇಂದಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಇಂದಿನ ವಿಷಯ ನವಣೆ ಬೆಳೆಯ ಬೇಸಾಯ ತಾಂತ್ರಿಕತೆ. ಭಾಗವಹಿಸುವ ತಜ್ಞರು ಆನಂದ್ ಎಸ್ ಕಾಂಬಳೆ, ಬೇಸಾಯ ತಜ್ಞರು, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು. ಕೇಳುವರಿಗೆಲ್ಲ ನಮಸ್ಕಾರ. ಕೇಳುಗರ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನವಣೆಯ ಬೇಸಾಯ ಮತ್ತು ಹೆಚ್ಚಿನ ಇಳುವರಿಯನ್ನು ಪಡಿಬೇಕಾದ್ರೆ ಯಾವ ರೀತಿ ಬೇಸಾಯ ಕ್ರಮಗಳನ್ನು ನವಣೆ ಬೆಳೆಯಲ್ಲಿ ಅನುಸರಿಸಿದ ಮುಖಾಂತರ ರೈತರು ಹೆಚ್ಚಿನ ಇಳುವರಿಯನ್ನ ಪಡಿಬಹುದು ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೇಸಾಯ ತಜ್ಞರಾದಂತಹ ಡಾಕ್ಟರ್ ಆನಂದ್ ಕಾಂಬಳೆಯವರು. ಕಾಂಬಳೆಯವರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ ಸರ್. ಹೇಳಿ, ಮೊದಲನೇದಾಗಿ ಇತ್ತೀಚೆಗೆ ನವಣೆ ಸಾಕಷ್ಟು ಒಂದು ಬೇಡಿಕೆ ಬರ್ತಾ ಇದೆ ಮಾರುಕಟ್ಟೆಯಲ್ಲಿ, ರೈತರಲ್ಲಿ ವಿಶೇಷವಾಗಿ ಸಿರಿಧಾನ್ಯಗಳ ಬಗ್ಗೆ ತಿಳುವಳಿಕೆ ಬರ್ತಾ ಇದೆ, ಊಟ ಮಾಡಬೇಕು ಬೆಳಿಬೇಕು ಅಂತಕ್ಕಂತ ವಿಚಾರ. ನವಣೆ ಒಂದು ಮಹತ್ವದ ಬಗ್ಗೆ ತಿಳಿಸಿಕೊಡಿ. ಇದು ನವಣೆ ಒಂದು ಕಿರುಧಾನ್ಯ ಅಂತ ಎಲ್ಲರಿಗೂ ಗೊತ್ತಿದ್ದೇ ಇದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕಿರುಧಾನ್ಯಗಳು ಅಥವಾ ತೃಣಧಾನ್ಯಗಳು ಅಂತ ಹೇಳ್ತೇವೆ, ಅದ್ರ ಪ್ರಾಮುಖ್ಯತೆ ಬಹಳ ಹೆಚ್ಚಾಗ್ತದೆ. ಈಗ ತಮ್ಗೆಲ್ಲ ಗೊತ್ತಿದ್ದಂಗೆ ನಾವು ಹಿಂದೆ ಹೋದಾಗ ನಮ್ಮ ಹಿರಿಯರು ಅಥವಾ ನಮ್ಮ ರೈತರು ಏನ್ ಮಾಡ್ತಾ ಇದ್ರು ಅಂದ್ರೆ, ಈ ತೃಣಧಾನ್ಯಗಳನ್ನು ತಿಂದು ತಮ್ಮ ದೇಹ ಮತ್ತು ಆರೋಗ್ಯವನ್ನು ಬಹಳಷ್ಟು ಕಾಪಾಡಿಕೊಳ್ತಾ ಇದ್ರು. ಅದರಲ್ಲಿ ಈಗ ಮುಖ್ಯವಾಗಿ ನಮ್ಮ ನವಣೆ ಬೆಳೆ ಅಂತ ಹೇಳ್ತೇವೆ, ಅದನ್ನ ನಾವು ಏನದು ಬಂಗಾರದ ಅಕ್ಕಿ ಅಂತಾನೆ ಹೇಳ್ತಾ ಇದ್ರು. ಯಾಕಂದ್ರೆ ಅದನ್ನ ತಿಂದವನು ತನ್ನ ಆರೋಗ್ಯವನ್ನು ಸುಧಾರಿಸಿಕೊಳ್ತಿದ್ದನು, ಅದರ ರೀತಿಯಾಗಿ ತನ್ನ ದೇಹವನ್ನು ಕಾಪಾಡಿಕೊಂಡು ಅಥವಾ ಸೌಂದರ್ಯವನ್ನು ಕಾಪಾಡಿಕೊಂಡು ಇರ್ತಾ ಇದ್ದ ಅಂತ ಹೇಳಿ ಬಹಳಷ್ಟು ಜನ ಹೇಳ್ತಾ ಇದ್ರು, ಮತ್ತು ಸರ್ವಜ್ಞನು ಹೇಳಿದಾನೆ ಪುಸ್ತಕದಲ್ಲಿ. ಅದೇ ರೀತಿ ಇತ್ತೀಚಿನ ದಿನಗಳು ಏನಾಗ್ತದೆ, ಇವುಗಳ ಬಗ್ಗೆ ಬಹಳಷ್ಟು ಮಾಹಿತಿ ಇಲ್ಲದೆ ಇದ್ದಾಗ ಅಥವಾ ರೈತರು ಏನಾಗ್ತಾ ಇದಾರೆ, ಈಗ ನಾವು ವಾಣಿಜ್ಯ ಬೆಳೆಗಳ ಕಡೆ ಹೆಚ್ಚಿನ ಆಸಕ್ತಿ ಹೂಡಿ ನಮ್ಮ ಈ ತೃಣಧಾನ್ಯಗಳ ಬೆಳೆದನ್ನು ಮರೆತು ಬಿಟ್ಟಿದ್ದಾರೆ. ಅದಕ್ಕಾಗಿ ಇದರ ಉತ್ಪಾದನೆಯನ್ನು ಬಹಳಷ್ಟು ಕಡಿಮೆ ಮಾಡಿಕೊಳ್ತಾ ಇದ್ದೇವೆ. ಈ ನಮ್ಮ ತೃಣಧಾನ್ಯಗಳ ಬಗ್ಗೆ ಮಾಹಿತಿಯನ್ನು ಕಡಿಮೆ ಆಗಿದೆ ಮತ್ತು ಅದರ ಉಪಯೋಗಗಳನ್ನು ಕಡಿಮೆ ಆಗ್ತಾ ಇದ್ದಾವೆ. ಮೊದಲು ಹಿಂದಕ್ಕೆಲ್ಲ ಇದು ಬಡವರ ಆಹಾರ ಆಗಿತ್ತು, ಅವಾಗೆಲ್ಲ ಹಿಂದಕ್ಕೆ ಅಕ್ಕಿಯನ್ನ ಶ್ರೀಮಂತರು ಮಾಡ್ತಿದ್ರು, ಆದ್ರೆ ಈಗ ಉಲ್ಟಾ ಆಗಿದೆ ಅಂತ. ಹೌದು, ಈಗ ಹಲವಾರು ರೀತಿಯ ರೋಗಗಳು ಬರ್ತಾ ಇದಾವೆ, ಅದರಲ್ಲಿ ಮಧುಮೇಹ ಮತ್ತು ಹೃದಯ ರೋಗಗಳನ್ನು ಬಹಳಷ್ಟು ಎಲ್ಲಾ ರೀತಿ ವರ್ಗದವರ್ಗಲ್ಲಿ ಕಾಣ್ತಾ ಇದೆ. ಮೊದ್ಲೇನಾಗ್ತಿತ್ತು, ನವಣೆ ಅಥವಾ ತೃಣಧಾನ್ಯಗಳ ತಿಂದ ಆರೋಗ್ಯವಂತ ಇರ್ತಿದ್ದ, ಆದ್ರೆ ಈಗ ಏನಾಗಿದೆ, ಆಹಾರ ಬದಲಾವಣೆ ಆಗೋದ್ರಿಂದ ನಮ್ಮ ದೇಹದಲ್ಲಿ ಅಷ್ಟು ಮಧುಮೇಹ ಮತ್ತು ಹೃದಯ ರೋಗಗಳು ಬಹಳ ಆಗ್ತಾ ಇದಾವೆ. ಅದಕ್ಕಾಗಿ ನಮ್ಮ ಇವತ್ತಿನ ದಿವಸ ಏನಾಗಿದೆ, ನಮ್ಮ ಆಹಾರ ಪದ್ಧತಿಯನ್ನು ಬದಲಾವಣೆ ಮಾಡಿಕೊಂಡು ಅದರಲ್ಲಿ ನಾವು ಈ ತೃಣಧಾನ್ಯಗಳನ್ನು ನಮ್ಮ ಆಹಾರದಲ್ಲಿ ಅಳವಡಿಸಿಕೊಳ್ಬೇಕಾಗಿದೆ. ಈಗ ಮೊದಲನೇದಾಗಿ ಇಲ್ಲಿ ಪ್ರಮುಖ ಬೇಸಾಯ ಕ್ರಮಗಳಿಗೆ ಬಂದಾಗ ತಳಿಗಳ ಬಗ್ಗೆ ವಿಶೇಷ ಕೊಡಿ, ಯಾಕಂದ್ರೆ ರೈತರಿಗೆ ಮುಖ್ಯವಾಗಿ ಬೇರೆ ಬೇರೆ ತಳಿಗಳನ್ನ ಶಿಫಾರಸು ಮಾಡಿರ್ತೀರಿ, ಅದರಲ್ಲಿ ಹೆಚ್ಚು ಇಳುವರಿ ಕೊಡುವಂತ ತಳಿಗಳು ಯಾವ್ಯಾವ್ದಾವೆ? ಈಗ ತಮ್ಗೆಲ್ಲ ಗೊತ್ತಿದ್ದಂಗೆ ನವನೇ ಒಂದು ಅಲ್ಪಾವಧಿ ತಳಿ, ಇದಕ್ಕೆ ಏನಾಗ್ತದೆ ಎಲ್ಲಾ ರೀತಿಯ ಮಣ್ಣಿನಲ್ಲೂ ಬೆಳೆಯಬಹುದು. ಅಂದ್ರೆ ಈಗ ಫಲವತ್ತ ರಹಿತಾದ ಮಣ್ಣು ಇರ್ಬೋದು ಅಥವಾ ಗುಡ್ಡಗಾಡು ಪ್ರದೇಶ ಇರ್ಬೋದು ಅಥವಾ ಕಡಿಮೆ ಆಳದ ಮಣ್ಣು ಇರ್ಬೋದು ಮತ್ತು ಬೇರೆ ಬೇರೆ ವಾತಾವರಣದಲ್ಲಿ ಅಂದ್ರೆ ವಾತಾವರಣ ವೈಪರೀತ್ಯ ಅದಲ್ಲೂ ಈ ಬೆಳೆ ಬಹಳ ಸೂಕ್ತ ಆಗಿರ್ತದೆ. ಅದಕ್ಕಾಗಿ ನಾವು ಈ ಬೇಸಾಯ ಕ್ರಮಗಳಲ್ಲಿ ಮೊದಲೇದಾಗಿ ನಾವು ತಳಿಗಳ ಆಯ್ಕೆ ಮಾಡ್ಕೋಬೇಕಾಗ್ತದೆ. ಯಾವ ರೀತಿ ತಳಿಗಳ ಆಯ್ಕೆ ಮಾಡ್ಕೋಬೇಕು ಅಂದ್ರೆ ನಮ್ಮ ಪ್ರದೇಶಕ್ಕೆ ಶಿಫಾರಸು ಮಾಡಿದಂತಹ ತಳಿಗಳು ಮಾಡಬೇಕು. ಅದಕ್ಕಾಗಿ ನಮ್ಮ ವಿಶ್ವವಿದ್ಯಾಲಯಗಳು ಏನ್ ಮಾಡಿದಾವೆ, ಹಲವಾರು ರೀತಿಯ ಸಂಶೋಧನಾ ಕೇಂದ್ರಗಳಿಂದ ಹಲವಾರು ರೀತಿಯಾದ ತಳಿಗಳನ್ನು ಬಿಡುಗಡೆ ಮಾಡಿದಾವೆ. ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿಂದ HN46 ಅಂತ ಹೊಸದಾಗಿ ತಳಿ ಬಿಡುಗಡೆ ಮಾಡಿದ್ದಾರೆ. ಅದು 90-95 ದಿವಸಗಳಲ್ಲೇ ಕಟಾವಿಗೆ ಬರ್ತದೆ. ಮತ್ತೆ ಇದರದ ವಿಶೇಷತೆ ಏನಂದ್ರೆ, ಇದರ ತೆನೆಯನ್ನು ಉದ್ದಿರುತ್ತದೆ ಮತ್ತು ಅಧಿಕ ಇಳುವರಿಯನ್ನು ಕೊಡ್ತಾ ಇದೆ. ಇದಕ್ಕಿಂತ ಮೊದಲು ತಳಿಗಳಂದ್ರೆ SIS 26-44 ಅಂತ ಹೇಳ್ತೇವೆ, ಅಂದ್ರೆ 2644 ಅಂತ ಹೇಳ್ತೇವೆ. ಅದು ತಳಿ ಕೂಡ ವಿಶೇಷತೆ ಏನಂದ್ರೆ, ಅದು ಕೂಡ 90-95 ದಿನಗಳಲ್ಲೇ ಕಟಾವಿಗೆ ಬರ್ತದೆ. ಆದ್ರೆ ಇದ್ರ ಉದ್ದನೆ ತೆನೆಯ ಜೊತೆಗೆ ಮೇವಿನ ಇಳುವರಿನೂ ಚೆನ್ನಾಗಿ ಕೊಡ್ತದೆ. ಇವು ಎಲ್ಲ ನಮ್ಮ ಏನು ಉತ್ತರ ಕರ್ನಾಟಕದ ಅಂದ್ರೆ ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಫಾರಸು ಮಾಡಿದಂತಹ ತಳಿಗಳಾಗಿದಾವೆ. ಅದಲ್ಲದೆ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯಗಳಿಂದ ಮತ್ತೊಂದು DHFT 109-3 ಅಂತ ತಳಿ ಇದೆ. ಅದು ಉತ್ತರ ವನ ಪ್ರದೇಶ ಮತ್ತು Vallayam 8 ಅಂತ ಹೇಳ್ತೇವೆ ನಾವು, ಟ್ರಾನ್ಸಿಷನಲ್ ಟ್ರ್ಯಾಕ್ಟ್ ಅಂತ. ಅದು ಆ ಭಾಗಕ್ಕೆ ಶಿಫಾರಸು ಮಾಡಿದಂತ ತಳಿ ಅದು. ಅದು 90 ದಿನಗಳಲ್ಲೇ ಕಟಾವಿಗೆ ಬರ್ತದೆ. ಇದರಲ್ಲಿ ಮುಖ್ಯವಾಗಿ ಅಂದ್ರೆ SI 2644 ಇದೆಯಲ್ಲ, ಅದು ಕೆಲವೊಂದು ರಸ್ಟ್ ಅಂತ ಹೇಳ್ತೇವೆ, ತುಕ್ಕು ರೋಗ ಅಂತ ಹೇಳ್ತೇವೆ. ಆ ರೋಗಕ್ಕೆ ಸ್ವಲ್ಪ ಮಧ್ಯಮಾವಧಿಯಾಗಿ ನಿರೋಧಕತೆಯನ್ನು ಹೊಂದಿರ್ತದೆ. ಅಂದ್ರೆ SIA 2644 ತಳಿ ಇದು ಸ್ವಲ್ಪ ತುಕ್ಕು ರೋಗಕ್ಕೆ ನಿರೋಧಕತೆ ಹೊಂದಿದೆ. ಅದೇ ರೀತಿ ನಮ್ಮ ಕೃಷಿ ವಿಚಾರಗಳಿಂದ ಮಾಡಿದಂತ HN46 ಈ ತಳಿ ಕೆಲವೊಂದು ಹಲವಾರು ರೀತಿ ಅಂದ್ರೆ ಕಂದು ಚುಕ್ಕೆ ರೋಗ ಅಂತ ಹೇಳ್ತೇವೆ ಮತ್ತು ಬೆಂಕಿ ರೋಗ ಅಂತ ಹೇಳ್ತೇವೆ, ಅದಕ್ಕೆ ಸ್ವಲ್ಪ ಮಟ್ಟಿಗೆ ನಿರೋಧಕತೆಯನ್ನು ಹೊಂದಿದಾವೆ ಈ ತಳಿಗಳನ್ನು ನಮ್ಮ ಭಾಗಕ್ಕೆ ಶಿಫಾರಸು. ಅಂದ್ರೆ ರೈತರು ನವಣೆಯನ್ನ ಬೆಳೆಯುವಂತ ರೈತರು ನೀವು ಹೇಳಿದಂಗೆ ಈ ಭಾಗಕ್ಕೆ ಶಿಫಾರಸು ಮಾಡಿದ ತಳಿಯಾದಂತ SIA 2644 ಮತ್ತು DHFT 109-3 ಇದು Vallayam 3-8 ಮಾಡಿದ್ದಾರೆ. ಆಮೇಲೆ HMT 100-1 ಇದು Vallayam 2-3-8 ಶಿಫಾರಸು ಮಾಡಿದ್ರೆ ಅಂತ ಹೇಳಿದರೆ, ಜೊತೆಗೆ HN 46 ವಿಶೇಷವಾಗಿ ನಮ್ಮ ಭಾಗದಲ್ಲಿ 1-2-3 ವಲಯ ಮತ್ತು ಈ ಒಂದು ತಳಿಗಳನ್ನ ರೈತರು ನವಣೆಯನ್ನ ಬೆಳೆಯುವಂತವ್ರು ಈ ತಳಿಗಳನ್ನು ಉಪಯೋಗ ಮಾಡ್ಕೋಬಹುದು. ಇನ್ನ ಬಿತ್ತನೆ ಬಗ್ಗೆ ರೈತರು ಹೇಳಿ, ಬಿತ್ತನೆ ಬಗ್ಗೆ ಬಹಳಷ್ಟು ರೈತರಲ್ಲಿ ದ್ವಂದ್ವ ಇದೆ. ಮಳೆ ಆತಂದ್ರೆ ಒಮ್ಮೊಮ್ಮೆ ಮಳೆ ಲೇಟ್ ಆಗಿಬಿಡ್ತತೆ, ಆಮೇಲೆ ಮಳೆ ಬೇಗ ಆಗಿಬಿಡ್ತತೆ, ಯಾವಾಗ ಬಿತ್ತನೆ ಮಾಡ್ಬೇಕಂತೇಳಿ? ಸಾಮಾನ್ಯವಾಗಿ ನಾವು ಏನ್ ಮಾಡ್ತೇವೆ, ಈಗ ಮುಂಗಾರಿಯಲ್ಲೇ ನಾವು ನವಣೆಯನ್ನು ಬಿತ್ತಬೇಕಾಗ್ತದೆ. ಅದರಲ್ಲಿ ನಾವು ಏನ್ ಹೇಳ್ತೇವೆ, ಜೂನ್ ಮೊದಲೇ ವಾರದಿಂದ ನಾವು ಜುಲೈ ಕೊನೆಯ ವಾರವರೆಗೂ ನಾವು ಇದನ್ನು ಬಿತ್ತನೆ ಮಾಡ್ಕೋಬಹುದು. ಸಕಾಲದಲ್ಲಿ ಮಳೆ ಬಂದಾಗ ನಾವು ಇದನ್ನು ಬಿತ್ತನೆ ಮಾಡಿದಲ್ಲಿ ನಾವು ಹೆಚ್ಚಿನ ಇಳುವರಿ ಪಡಿಬಹುದು. ಅದೇ ನಾವು ಆಗಸ್ಟ್ ವರೆಗೆ ಹೋದಾಗ ಇಳುವರಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ, ಆದ್ರೆ ಇಳುವರಿ ಬರುತ್ತದೆ ಬಟ್ ಕಡಿಮೆ ಆಗ್ತದೆ. ಸಕಾಲ ಕಾಲ ಅಂದ್ರೆ ನಾವು ಜೂನ್ದಿಂದ ಜುಲೈ ವರೆಗೆ ಇದನ್ನ ಬಿತ್ತನೆ ಮಾಡಬಹುದು. ತಡವಾಗಿ ಮುಂಗಾರು ಚಾಲು ಆಗುತ್ತಲ್ಲ, ಮುಂಗಾರು ಆಗಸ್ಟ್ ನಲ್ಲಿ ಮಳೆ ಬರ್ತಾವ ಆಗ ಬಿತ್ತನೆ ಇಳುವರಿ ಕಡಿಮೆ ಆಗುತ್ತೆ, ಇಳುವರಿ ಅಷ್ಟೇ ಕಡಿಮೆ ಆಗ್ತದೆ. ಬೆಳೆ ಯಾವತ್ತು ಎಲ್ಲಾ ಸೀಸನ್ ದಲ್ಲಿ ಬೆಳೆಬಹುದು, ಒಂದೆರಡು ನೀರು ಕೊಟ್ಟರೆ ನೀವು ಇನ್ನೂ ಚೆನ್ನಾಗಿ ಇಳುವರಿಯನ್ನು ಪಡಿಬಹುದು. ಅದಕ್ಕಾಗಿ ಇದನ್ನು ಬಿತ್ತಬೇಕಾದ್ರೆ ನಾವು ಸಾಮಾನ್ಯವಾಗಿ 2-3 kg ಪ್ರತಿ ಎಕರೆಗೆ ಬೀಜನ ಶಿಫಾರಸು ಮಾಡ್ತೇವೆ. ಅಂದ್ರೆ 2-3 kg ಒಂದ್ ಎಕರೆಗೆ ಬೀಜ ಬೇಕು. ಅದನ್ನ ನಾವು ಬಿತ್ತಬೇಕಾದ್ರೆ ನಾವು ಶಿಫಾರಸು ಮಾಡಿದಂತ ಕೊಟ್ಟಿಗೆ ಗೊಬ್ಬರ ಅಂತ ಹೇಳ್ತೇವೆ, ಪ್ರತಿ ಎಕರೆಗೆ 2.5 ton ಅಷ್ಟು ನಾವು ಕೊಟ್ಟಿಗೆ ಗೊಬ್ಬರವನ್ನು ಶಿಫಾರಸು ಮಾಡಲಾಗಿದೆ. ಅದನ್ನ ನಾವ್ ಏನ್ ಮಾಡಬೇಕು, ಬಿತ್ತಕ್ಕಿಂತ ಮೊದಲೇ ನಾವು ಮಣ್ಣಿಗೆ ಸೇರಿಸಿ ಹದ ಮಾಡಿಕೊಂಡು ಭೂಮಿಯನ್ನು ರೆಡಿ ಮಾಡ್ಕೋಬೇಕಾಗ್ತದೆ. ಅದಾದ ನಂತರ ನಾವು ಬಿತ್ತಕ್ಕಿಂತ ಮೊದಲು ಬೀಜಕ್ಕೆ ನಾವು ಅಜೋಸ್ಪಿರ್ಲಮ್ ಅಂತ ಜೈವಿಕ ಗೊಬ್ಬರ ಬರ್ತದೆ. ಅದೇನ್ ಮಾಡ್ತದೆ, ಬೇರುಗಳ ಸಂಖ್ಯೆ ಹೆಚ್ಚಿಗೆ ಮಾಡಿ ಅದರಲ್ಲಿ ಉಪಯೋಗಕಾರಿ ಸೂಕ್ಷ್ಮಾಣು ಜೀವಿಗಳಂದ್ರೆ ನಾವು ಹೇಳ್ತೇವೆ ಸಾರಜನಕ ಸ್ಥಿರೀಕರಣ ಮಾಡುವಂತ ಜೀವಾಣುಗಳಲ್ಲಿ ವೃದ್ಧಿಯಾಗಿ ಬೆಳೆಗೆ ಸಾರಜನಕ ಒದಗಿಸಲಿಕ್ಕೆ ಸಹಾಯ ಆಗ್ತದೆ. ಅದಕ್ಕಾಗಿ ನಾವು ಬಿತ್ತಕ್ಕಿಂತ ಮೊದಲು 200 g ಪ್ರತಿ ಎಕರೆ ಬೀಜಕ್ಕೆ ನಾವು ಅಜೋಸ್ಪಿರ್ಲಮ್ ಅಂತ ಹೇಳಿ ಜೈವಿಕ ಗೊಬ್ಬರಗಳನ್ನು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಇದಕ್ಕೆ ರಾಸಾಯನಿಕ ಗೊಬ್ಬರ ಹಾಕುವುದು ಬೇಕಂತೀರಾ ಅಥವಾ ಹೇಗೆ ಶಿಫಾರಸು ಹಾಕುವುದಾದ್ರೆ ಯಾವ ರೀತಿ ಶಿಫಾರಸು ಮಾಡಿದ್ರು ವಿಜ್ಞಾನಿಗಳು? ಈಗ ಸಾಮಾನ್ಯವಾಗಿ ಒಂದು ಬೆಳೆ ಬೆಳೆಬೇಕಾದ್ರೆ ಅದಕ್ಕೆ 16 ಪೋಷಕಾಂಶಗಳು ಬೇಕಾಗ್ತವೆ. ಅದರಲ್ಲಿ ಈಗ ಒಂದು ನಾವು ನವಣೆ ಬೆಳೆಬೇಕಾದ್ರೆ ಸಾರಜನಕ ರಂಜಕ ಪೊಟ್ಯಾಶ್ ಅನ್ನ ಹಾಕಬೇಕಾಗ್ತದೆ. ಅದು ನಾವು ಮಣ್ಣಿನ ಫಲವತ್ತತೆ ಆಧರಿಸಿ ಅಂದ್ರೆ ನಾವು ಮಣ್ಣಿನ ಪರೀಕ್ಷೆ ಮಾಡಿ ಹಾಕಬೇಕಾದಲ್ಲಿ ಅದು ಬೇಕಾದಂತ ಪ್ರಮಾಣವನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿ ಹಾಕಬೇಕಾಗ್ತದೆ. ಸಾಮಾನ್ಯವಾಗಿ ಸರಾಸರಿಯಾಗಿ ನಾವು ಪ್ರತಿ ಎಕರೆಗೆ 12 kg ಅಷ್ಟು ಸಾರಜನಕ ಈ ನವಣೆಗೆ ಕೊಡಬೇಕಾಗ್ತದೆ. ಅದರ ಜೊತೆಯಾಗಿ ರಂಜಕ ಮತ್ತು ಪೊಟ್ಯಾಶ್ 6 kg ಅಷ್ಟು ನಾವು ಪ್ರತಿ ಎಕರೆಗೆ ಈ ಬೆಳೆಗೆ ಕೊಡಬೇಕಾಗ್ತದೆ. ಅಂದ್ರೆ ನಾವು ಬಿತ್ತನೆಯನ್ನು ಯಾವ ರೀತಿ ಮಾಡಬೇಕಂದ್ರೆ ಬಿತ್ತನೆ ಮಾಡುವಾಗ 50% ನಾವು ಸಾರಜನಕ ಮತ್ತು ಪೂರ್ತಿ ಪ್ರಮಾಣದಲ್ಲಿ ರಂಜಕ ಮತ್ತು ಪೊಟ್ಯಾಶ್ ಅನ್ನು ಕೊಡಬೇಕಾಗ್ತದೆ. ಆಮೇಲೆ ಬಿತ್ತಿದ 30 ದಿನಗಳ ನಂತರ ನಾವು ಏನ್ ಮಾಡಬೇಕಾಗ್ತದೆ, ಇನ್ನು ಉಳಿದ 50% ನಾವು ಸಾರಜನಕವನ್ನ ಬೆಳೆಗೆ ಕೊಡಬೇಕಾಗ್ತದೆ. ಈಗ ನಾವು ಬಿತ್ತನೆ ಮಾಡಬೇಕಾದ್ರೆ ನಾವು ಈಗ ಅಂತರವನ್ನು ಕಾಪಾಡಬೇಕಾಗ್ತದೆ. ಅದಕ್ಕಾಗಿ ನಾವು ಬಿತ್ತನೆ ಮಾಡಬೇಕಾದ್ರೆ ನಾವು ಏನಂತ ಹೇಳ್ತೇವೆ, 22.5 cm ನಿಂದ 30 cm 1 ಅಡಿಯವರೆಗೆ ನೀವು ಇದನ್ನ ಸಾಲಿನಿಂದ ಸಾಲಿನ ಅಂತರ ಕಾಪಾಡ್ಕೋಬೇಕಾಗ್ತದೆ. ಮತ್ತು ಬೀಜದಿಂದ ಬೀಜ ನೀವು 2-3 inches ಅಂದ್ರೆ ನಾವು 5-7.5 cm ಅಂತ ಹೇಳ್ತೇವೆ, ಅಷ್ಟು ನಾವು ಬೀಜದಿಂದ ಬೀಜ ಕಾಪಾಡಿಕೊಂಡು ಈ ಅಂತರದಲ್ಲಿ ನಾವು ಬಿತ್ತನೆ ಮಾಡಿ ಗೊಬ್ಬರವನ್ನು ಕೊಟ್ಟು ಬೆಳೆಯನ್ನು ಬಿತ್ತನೆ ಮಾಡಬಹುದು. ಇನ್ನ ಬಿತ್ತನೆ ಆದ ಮೇಲೆ ಮುಖ್ಯವಾಗಿ ನವಣೆಯಲ್ಲಿ ಸಮಸ್ಯೆ ಬರುವುದು ಸಾಮಾನ್ಯವಾಗಿ ಕಳೆಗಳು ಯಾವ್ದು, ಹುಲ್ಲು ಕಳೆಗಳು ಬಂದಾಗ ನವಣೆ ಯಾವ್ದು ಹುಲ್ಲು ಯಾವ್ದು ಅನ್ನೋದು ಬಹಳಷ್ಟು ಇದಾಗ್ಬಿಡುತ್ತೆ ರೈತರಿಗೆ. ಹಿಂಗಾಗಿ ಇಲ್ಲಿ ಕಳೆ ನಿರ್ವಹಣೆ ಬಗ್ಗೆ ಏನಾದ್ರೂ ಮುನ್ನೆಚ್ಚರಿಕೆಯನ್ನು ತಗೋದಂತೀರಿ ನವಣೆಯಲ್ಲಿ? ಸಾಮಾನ್ಯವಾಗಿ ವಾಣಿಜ್ಯ ಬೆಳೆಗಳಲ್ಲಿ ಏನ್ ಮಾಡ್ತೇವೆ, ಇತ್ತೀಚಿನ ದಿನಗಳಲ್ಲಿ ನಾವು ಕಳೆನಾಶಕಗಳನ್ನು ಉಪಯೋಗಿಸ್ತದೆ. ಆದ್ರೆ ಇದು ಈ ನವಣೆ ಬೆಳೆಯಲ್ಲಿ ಯಾವುದೇ ರೀತಿ ಕಳೆನಾಶಕಗಳನ್ನು ಶಿಫಾರಸು ಮಾಡಲಾಗಿಲ್ಲ. ಅದಕ್ಕಾಗಿ ನಾವು ಬಿತ್ತಿದ 2-3 ವಾರ ನಂತರ ಅಂದ್ರೆ 21 ದಿನಗಳ ನಂತರ ನಾವು ಏನ್ ಮಾಡಬೇಕಾಗ್ತದೆ, 2-3 ಎಡೆಕುಂಟೆಯನ್ನು ಹೊಡೆದು ನಾವು ಕಳೆಗಳನ್ನು ನಿಯಂತ್ರಣ ಮಾಡಬೇಕಾಗ್ತದೆ. ಇದರಿಂದ ಕಳೆಗಳ ನಿಯಂತ್ರಣ ಅಷ್ಟೇ ಅಲ್ಲದೇನು ಮಣ್ಣನ್ನು ಸ್ವಲ್ಪ ಸಡಿಲಾಗಿ ಬಿದ್ದಂತ ಮಳೆ ನೀರನ್ನು ಅಲ್ಲಿ ಇಂಗಿ ಬೆಳೆಗೆ ತೇವಾಂಶ ಬಹಳ ದಿನಗಳವರೆಗೂ ಲಭ್ಯವಾಗ್ತದೆ. ಅದಲ್ಲದನ್ನು ನಾವು ಕಳೆಗಳ ನಿಯಂತ್ರಣಕ್ಕಾಗಿ ನಾವು 30 ದಿನಗಳಲ್ಲಿ 1 ಬಾರಿ ಕೈಕಸವನ್ನು ತೆಗೆದು ನಾವು ಬೆಳೆಯನ್ನ ಕಳೆಗಳಿಂದ ರಕ್ಷಣೆ ಮಾಡಬಹುದಾಗಿದೆ. ಇನ್ನ ಮುಖ್ಯವಾಗಿ ನವಣೆ ನೋಡಿದ್ದು ಹುಲ್ಲಿನ ಜಾತಿಯ ಒಂದು ಸೇರೋದ್ರಿಂದ ಬಹಳಷ್ಟು ಇದಕ್ಕೆ ತೇವಾಂಶದ ಕೊರತೆ ಆದಾಗ ಹೇಗೆ ಇಲ್ಲಿ ರಕ್ಷಣೆ ಮಾಡಬೇಕಂತ, ಒಮ್ಮೆ ಮಳೆ ಕೈ ಕೊಟ್ಟು ಬಿಡ್ತದೆ, ರೈತರು ಬಿತ್ತಿರ್ತಾರೆ, ಬಿತ್ತಿ ಎಡೆಕುಂಟು ಹೊಡೆದು ಬಿಡ್ತಾರೆ, ಹೊಡೆದ ಮೇಲೆ ಮುಂದೆ ಮಳೆ ಹೋಗ್ಬಿಡ್ತದೆ ಒಂದು ತಿಂಗಳ ಗಂಟಲೆ. ಅಂತ ಸಂದರ್ಭದಲ್ಲಿ ಏನು ಒಂದು ಮಾಡೋದ್ರ ಮುಖಾಂತರ ಇದನ್ನ ಮಾಡಬಹುದು ಅಂತ? ಈಗ ಸಾಮಾನ್ಯವಾಗಿ ಮಳೆ ಇಲ್ಲದೆ ಇದು ಬರ ನಿರೋಧಕತೆ ಹೊಂದಿದೆ. ಇದು 1-2 ಮಳೆ ಇದಕ್ಕೆ ಸಿಕ್ಕಿದ್ರೆ ತಂತಾನೆ ಬೆಳೆದು ಇಳುವರಿಯನ್ನು ಕೊಡ್ತದೆ. ನಿಮ್ಮಲ್ಲಿ ಇದ್ದರೆ ನೀವು ಪ್ರೊಟೆಕ್ಟಿವ್ ಇರಿಗೇಷನ್ ಅಂತ ಹೇಳ್ತೇವೆ ನಾವು, ನೀರಾವರಿ ಅನುಕೂಲ ಇದ್ದರೆ ನೀವು ಏನ್ ಮಾಡಬಹುದು, ಬೆಳೆ ಉಳಿಸಿಕೊಳ್ಳಲಿಕ್ಕೆ ನೀವು ಒಂದು ನೀರಾವರಿಯನ್ನು ಕೊಟ್ಟರೆ ಇದು ಸಮೃದ್ಧಿಯಾಗಿ ಬೆಳೆದು ನಿಮಗೆ ಬರಬೇಕಾದಂತ ಇಳುವರಿಯನ್ನು ನೀವು ಪಡಿಬಹುದಾಗಿ. ಹೇಗೆ ಇಲ್ಲಿ ರೈತರು ಒಮ್ಮೆ ಹಿಂಗಾರು ಬೆಳೆಯಲ್ಲಿ ಬೆಳಿಬಹುದೇನ್ರಿ ಅಂತ ಕೇಳ್ತಿರ್ತಾರೆ. ಹಿಂಗಾರು ಒಂದು ಹಂಗಾಮಿನಲ್ಲಿ ಏನಂತಂದ್ರೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಚೆನ್ನಾಗಿ ಮಳೆ ಬರ್ತವೆ, ಅವಾಗ ಬಿತ್ತನೆ ಮಾಡಬಹುದೇನೋ ಅಂತಿರ್ತಾರೆ, ಇದಕ್ಕೇನು ಹೇಳ್ತೀರಿ? ಈಗ ಸಾಮಾನ್ಯವಾಗಿ ಏನಾಗ್ತದೆ, ಹಿಂಗಾರಿಯಲ್ಲಿ ಮಳೆ ಬಂದಾಗ ನಾವು ಬಿತ್ತನೆ ಮಾಡಿಬಿಡ್ತೇವೆ, ಆದ್ರೆ ಲೇಟ್ಲೇ ನಾವು ನೀರಿನ ಕೊರತೆ ಅಭಾವಾದಾಗ ನೀವು 1-2 ನೀರು ಕೊಡಲೇಬೇಕಾಗ್ತದೆ. ಅಂದಾಗ ನೀವು ಸಮೃದ್ಧಿ ಬೆಳೆ ಸಮೃದ್ಧವಾಗಿ ಬೆಳೆದು ನಿಮಗೆ ಇಳುವರಿಯನ್ನು ಪಡಿಬಹುದು. ಅದಕ್ಕಾಗಿ ನಾವು ನೀರಾವರಿಯಲ್ಲೂ ಶಿಫಾರಸು ಮಾಡಿ ಇದನ್ನ ಬೆಳೆಗಳನ್ನ ಈ ನವಣೆಯನ್ನು ಬೆಳಿಬಹುದಾಗಿದೆ. ಕೊನೆಯದಾಗಿ ಏನ್ ಹೇಳ್ತಾರೆ ರೈತರಿಗೆ, ನವಣೆ ಬಹಳಷ್ಟು ಎಲ್ರಿ ಅದೇನು ಇಳುವರಿ ಬರಲ್ಲ, ಲಾಭ ಇಲ್ಲ, ಹಾಗ ಈಗ ಅಂತಿರ್ತಾರೆ, ಇತ್ತೀಚೆಗೆ ಬಹಳಷ್ಟು ಒಂದು ಬೇಡಿಕೆ ಬರ್ತಾ ಇದೆ, ರೈತರಿಗೆ ಏನು ಕಿವಿ ಮಾತನ್ನು ಹೇಳ್ತಿರ್ತಾರೆ? ಈಗ ಸಾಮಾನ್ಯವಾಗಿ ಈ ನವಣೆ ಬೇಡಿಕೆ ಬಹಳಷ್ಟು ಆಗಿದೆ. ಈಗ ಈಗ ಮಾರ್ಕೆಟ್ ನಲ್ಲಿ ಇದ್ರದ್ದು ಪ್ರೈಸ್ ಅಂತ ಹೇಳ್ತೇವೆ, ಒಂದು kg ನವಣಕ್ಕೆ 100 rupees ಇದೆ. ಈಗ ಅಕ್ಕಿ ನೀವು ಮೌಲ್ಯವರ್ಧನೆ ಮಾಡಿ ಮಾಡಿದೆ ಅದರಲ್ಲಿ ನೀವು ಹೆಚ್ಚಿನ ಇಳುವರಿ ಪಡೆಯಬೇಕು. ಸಾಮಾನ್ಯವಾಗಿ ನೀವು ಮಾರ್ಕೆಟ್ ನಲ್ಲಿ ಮಾರಿದಾಗ ಇದು ನಿಮ್ಗೆ 12-13 ಕ್ವಿಂಟಲ್ ಸಿಗ್ತಾ ಇತ್ತು. ಆದ್ರೆ ಇವತ್ತಿನ ದಿವಸ ನಿಮ್ಗೆ 18-22 ರೂಪಾಯಿ ಪ್ರತಿ ಕೆಜಿಗೆ ನಿಮ್ಮ ಮಾರುಕಟ್ಟೆಯಲ್ಲಿ ಸೇಲ್ ಆಗ್ತದೆ, ಪಿಎಂಸಿಯಲ್ಲಿ ಇದು ಮಾರಾಟ ಆಗ್ತಾ ಇದೆ. ಅದ್ರ ಜೊತೆ ಮೌಲ್ಯವರ್ಧನೆ ಮಾಡಿದಾಗ ಅಕ್ಕಿ ನೀವು 60-120 ನೀವು ಇದನ್ನ ಅಕ್ಕಿಯಾಗಿ ಮಾರಾಟ ಮಾಡಬಹುದಾಗಿದೆ. ಇದರಿಂದ ಹೆಚ್ಚಿನ ಲಾಭವನ್ನು ಪಡಿಬಹುದಾಗಿದೆ. ಮತ್ತೆ ಅದೇ ಅಲ್ಲದೆ ಇದನ್ನು ಬಿತ್ತಬೇಕಾದ್ರಲ್ಲಿ ಕೆಂಪು ಮಣ್ಣಿನಲ್ಲಿ ನೀವು ಬಿತ್ತಬೇಕಾದಲ್ಲಿ ಸ್ವಲ್ಪ ಮೇಲೆ ಶಾಲೋ ಅಂತ ಹೇಳ್ತೇವಲ್ಲ ನಾವು, 4 ಸೆಂಟಿಮೀಟರ್ಕ್ಕಿಂತ ಹೆಚ್ಚಿಗೆ ಆಳ ಬಾರದು, ಮೇಲೆ ಬಿತ್ತನೆ ಮಾಡಬೇಕು. ಆಮೇಲೆ ಬೀಜೋಪಚಾರ ಬಹಳ ಅತಿ ಮುಖ್ಯವಾಗಿದೆ ಇವತ್ತಿನ ದಿವಸ, ಯಾಕಂದ್ರೆ ನಾವು ಹೊಲದಲ್ಲಿ ನಾವು ನಮ್ಮ ಉಪಯೋಗಕಾರಿ ಸೂಕ್ಷ್ಮ ಜೀವಿಗಳನ್ನು ಹೆಚ್ಚಿಗೆ ಮಾಡೋದ್ರಿಂದ ನಾವು ಜೈವಿಕ ಗೊಬ್ಬರಗಳನ್ನು ಮರೆಯಲಾರದನ್ನ ಉಪಯೋಗಿಸಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ಬೇಕಂತ ಹೇಳಿ ನಾನು ರೈತರಲ್ಲಿ ಕೇಳ್ಕೊತೇನೆ. ನಮ್ಮ ರೈತ ಬಾಂಧವರು ಅಲ್ಪ ಸ್ವಲ್ಪವಾದರೂ ಪ್ರತಿ ವರ್ಷ ತಮ್ಮ ಭೂಮಿಯಲ್ಲಿ 1 ಎಕರೆನೋ 2 ಎಕರೆನೋ ನವಣೆಯನ್ನ ಇಡೀ ಬೆಳೆಯಾಗಿ ಬೆಳೆಯಬಹುದು ಅಥವಾ ಇತರ ಬೆಳೆಗಳೊಂದಿಗೆ ಮಿಶ್ರ ಬೆಳೆಯಾಗಿ ಸಹ ರೈತರು ಬೆಳಿಲಿಕ್ಕೆ ಅನುಕೂಲ ಇದೆ. ಅಂತರ ಬೆಳೆಯಾಗೂ ನಾವು ಬೆಳೆಯಬಹುದು. ಇದನ್ನ ನಾವು ತೊಗರೆ ಮತ್ತು ಎಳ್ಳು ಮತ್ತು ಹೆಸರು ಮತ್ತು ಮಡಿಕೆ ಈ ರೀತಿ ಹಲವಾರು